ಕಾಂಗ್ರೆಸ್ನಿಂದ ಮಾಜಿ ಸಚಿವ ಬಸವರಾಜ ಶಿವಣ್ಣವರ, ಜೆಡಿಎಸ್ ಅಭ್ಯರ್ಥಿಯಾಗಿ ಸುನೀತಾ ಪೂಜಾರ ಸೇರಿದಂತೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 207,188 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 242 ಮತಗಟ್ಟೆಗಳಿದ್ದು 3 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 51 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ 2018ರಲ್ಲಿ ಶೇಕಡ 83.05% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗೃಹ ನಿರ್ಮಾಣ ಕುರಿತು ರಾಜೇಂದ್ರ ಕಲ್ಬಾವಿ ಅವರೊಡನೆ ಸಂದರ್ಶನ, ಬಳಿಕ ನೈಸರ್ಗಿಕ ಕೃಷಿಯಲ್ಲಿ ಬೀಜಾಮೃತದ ಮಹತ್ವ ಮತ್ತು ತಯಾರಿ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕ ಸಂತೋಷ್ ಜಿಬಿ ಅವರಿಂದ ಮಾಹಿತಿ ಕೇಳುವಿರಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ .in. ಇದೀಗ ಕೇಳಿ ಪರಿಸರ ಸ್ನೇಹಿ ಗೃಹ ನಿರ್ಮಾಣ ಕುರಿತು ರಾಜೇಂದ್ರ ಕಲ್ಬಾವಿ ಅವರೊಡನೆ ಸಂದರ್ಶನ. ರಾಜೇಂದ್ರ ಕಲ್ಬಾವಿ ಅವರೇ ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿಸಿ ನೋಡು ಅಂತ ಒಂದು ಗಾದೆ ಮಾತಿದೆ. ಎಷ್ಟೋ ಸಾರಿ ಹೊಸದಾಗಿ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು, ಎಡರು ತೊಡರುಗಳನ್ನು ಎದುರಿಸಬೇಕಾದಂಥ ಒಂದು ಸಂದರ್ಭವು ಕೂಡ ಬರ್ತದೆ. ಸಾಕಷ್ಟು ಯೋಜನೆಯನ್ನು ಮಾಡಿರ್ತೀವಿ, ಆದರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಬರುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಪಾರಂಪರಿಕ ಕಟ್ಟಡಗಳಿಗೂ ಕೂಡ ಹೆಚ್ಚಿನ ಒಂದು ಮಹತ್ವ ಬರ್ತಾ ಇದೆ, ಹಾಗೆಯೇ ಪರಿಸರ ಸ್ನೇಹಿಯಾಗಿ ಕಟ್ಟಡ ಮತ್ತು ಗೃಹ ಇರಬೇಕು ಅನ್ನುವಂತಹದ್ದು. ಈ ಪರಿಸರ ಸ್ನೇಹಿ ಕಟ್ಟಡ ಅಂದರೆ ಏನು ಅಂತ ಹೇಳ್ತೀರಿ? ಈ ಮನೆ ನಿರ್ಮಾಣ, ಗೃಹ ನಿರ್ಮಾಣ ಅನ್ನೋದು ಅನಾದಿ ಕಾಲದಿಂದಲೂ ಮನುಷ್ಯನಿಗೆ ಒಂದು ಚಾಲೆಂಜ್ ಆಗಿಯೇ ಪರಿಣಮಿಸಿದೆ. ತನ್ನ ಮನೆ ಚೆನ್ನಾಗಿರಬೇಕು, ತನ್ನ ಮನೆ ಒಳಗೆ ಹೋದರೆ ಖುಷಿಯಾಗಿರಬೇಕು, ಸುಖವಾಗಿರಬೇಕು, ಮತ್ತು ಇನ್ನೊಬ್ಬರಿಗೆ ಆಕರ್ಷಿತವಾಗಿರಬೇಕು, ನೋಡಿದ್ರೆ ಮನೆಗೆ ಹೋಗೋಣ ಅಂತ ಅನ್ನಿಸ್ಬೇಕು ಅನ್ನೋ ಮಾತು ಯಾವಾಗಲಿಂದ ಇದೆ. ಅದೊಂದು ದೊಡ್ಡ ಚಾಲೆಂಜ್ ಆಗೇ ಇದೆ. ಮನುಷ್ಯ ಅಭಿವೃದ್ಧಿ ಹೊಂದಿದ ಹಾಗೆ ಹೊಸ ಹೊಸ ಪರಿಕರಗಳನ್ನು ಉಪಯೋಗಿಸಿ, ಹೊಸ ಹೊಸ ಶೈಲಿಗಳನ್ನು ಉಪಯೋಗಿಸಿ, ಹೊಸ ಹೊಸ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾನೆ. ಇತ್ತೀಚೆಗೆ ಏನಾಗಿದೆ, ಎಲ್ಲ ಕಡೆಯಲ್ಲಿ ಶೆಕೆ ಜಾಸ್ತಿ ಆಗಿದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳ್ತಾ ಇದ್ದೇವೆ. ಹಾಗಿರುವಾಗ ಈ ಪರಿಸರ ಸಹ್ಯ ಮನೆಗಳು, ಪರಿಸರ ಪ್ರಿಯ ಮನೆಗಳು ಅಥವಾ ಅದರ ತಂತ್ರಜ್ಞಾನಗಳನ್ನು ಉಪಯೋಗಿಸೋದು, ಈ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಗ್ರೀನ್ ಬಿಲ್ಡಿಂಗ್ ಅಂತ ಹೇಳಿ ಒಂದು ಟೆಕ್ನಾಲಜಿ, ಆ ಟೆಕ್ನಿಕ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತ ಬಂದಿದೆ. ಇವರುಗಳು ಕೂಡ ಹೆಚ್ಚು ಹೆಚ್ಚು ಕಟ್ಟಡಗಳು, ಅಂದರೆ ಮನೆ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಈ ಗ್ರೀನ್ ಬಿಲ್ಡಿಂಗ್ ಟೆಕ್ನಿಕ್ಸಲ್ಲಿ ಕಟ್ಟಬೇಕು, ಅದನ್ನು ಪ್ರಮೋಟ್ ಮಾಡಬೇಕು, ಜನಗಳಿಗೆ ಖುಷಿಯಾಗಿರಲಿಕ್ಕೆ ಸಹಕರಿಸಬೇಕು, ಗಾಳಿ ಬೆಳಕು ಮಳೆ ನೀರು ಎಲ್ಲದರನ್ನೂ ಒಂದು ಸಮಾನವಾಗಿ ಸ್ವೀಕರಿಸುವಂಥ ಒಂದು ಕಟ್ಟಡಗಳಾಗಿರಬೇಕು ಅಂತ ಆ ಒಂದು ನೆಲೆಯಲ್ಲಿ ಈಗ ವಿಜ್ಞಾನ ಮತ್ತು ಸಾಮಾಜಿಕ ಚಿಂತನೆ ಕೂಡ ನಡೀತಾ ಇದೆ. ಈ ಮನೆ ನಿರ್ಮಾಣ ಅಂತ ಹೇಳುವಾಗ ಮೊದಲರು ಕೂಡ ಮನೆ ನಿರ್ಮಿಸ್ತಾ ಇದ್ರು, ಎಲ್ಲರೂ ಖುಷಿಯಿಂದ ಇರ್ತಾ ಇದ್ರು. ಈಗ ಖುಷಿಯಿಂದ ಇಲ್ವಾ ಅಂತ ಕೇಳುವ ಪ್ರಶ್ನೆ ಅಲ್ಲ, ಅದು ಖುಷಿಯಲ್ಲೂ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಅಷ್ಟು ಖರ್ಚು ಮಾಡಿದ ಮೇಲೆ ಇದು ಇಷ್ಟು ಖರ್ಚು ಬೇಕಿತ್ತಾ ಅನ್ನೋ ಒಂದು ಭಾವನೆಗಳು ಜಾಸ್ತಿ ಬರ್ತಾ ಇದೆ. ಏನಾಗಿದೆ ಈ ಪರಿಸರ ಪ್ರಿಯ ಮನೆಗಳು ಅಂತ ಹೇಳುವಾಗ ನಾವು ಸಹಜವಾಗಿ ಪಾರಂಪರಿಕ ಶೈಲಿಯ ಕಟ್ಟಡಗಳನ್ನು ನಾವು ಸ್ವಲ್ಪ ಅವಲೋಕಿಸಿದರೆ ಪಾರಂಪರಿಕ ಶೈಲಿಯ ಕಟ್ಟಡಗಳು ಪರಿಸರದ ಮೂಲದ ಒಂದು ಭಾಗವಾಗಿ ಮಾತ್ರ ಬರ್ತಾ ಇತ್ತು. ಹಳೆಯ ಕಟ್ಟಡಗಳು ಎಲ್ಲವೂ ಮಣ್ಣಿನಿಂದ ಇರ್ಬೋದು ಅಥವಾ ಲೋಕಲಾಗಿ ಸಿಕ್ಕಿರುವ ಕಲ್ಲಿಂದ ಇರ್ಬೋದು ಅಥವಾ ಕಾಸ್ಟದ ಇರ್ಬೋದು ಅಥವಾ ಬೇರೆ ಇತರ ಪರಿಕರಗಳು ಅದರ ಫಿನಿಷಿಂಗ್ ಐಟಮ್ಸ್ಗಳಿರ್ಬೋದು ಇದೆಲ್ಲ ಸಹಜವಾಗಿ ಅಲ್ಲಲ್ಲೇ ಸಿಕ್ಕುವಂಥದ್ದು ಏನನ್ನು ಉಪಯೋಗಿಸಿ ಮನೆ ನಿರ್ಮಾಣ ಮಾಡ್ತಾಯಿದ್ರು. ಯಾವಾಗ ಒಂದು ದೂರದ ಊರಿಂದ ತರುವಂಥ ಸಾಮಾನು ಅಥವಾ ದೂರದ ಊರಿನ ಶೈಲಿಯನ್ನು ಇಲ್ಲಿ ನಮ್ಮ ಊರಿನಲ್ಲಿ ಅಳವಡಿಸಲಿಕ್ಕೆ ಶುರು ಮಾಡಿದೆವು ಅದು ಪರಿಸರ ಸಹ್ಯ ಆಗಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಈಗಿನ ಹಿಂದಿನ ಕಟ್ಟಡಗಳನ್ನು ನಾವು ಸರಿಯಾಗಿ ಯೋಚನೆ ಮಾಡಿದರೆ ಅದು ಆಗಿರುವಂಥ ಒಂದು ಇಲ್ಲಿಯ ಮಳೆಗೆ ಮಳೆ ಬೆಳಕು ಮೇ ಮುಖ್ಯವಾಗಿ ಈ ಮಳೆ ಜಾಸ್ತಿ ಬಿದ್ದ ಕೂಡಲೇ ಏನಾಗ್ತದೆ ಮಳೆ ಬೀಳದ ಹಾಗೆ ಅದಕ್ಕೆ ಬೇಕಾಗುವಂಥ ಓವರ್ ಹ್ಯಾಂಗ್ಸ್ ಸ್ಲೋಪಿಂಗ್ ರೂಫು ಅದಕ್ಕೆ ಹಂಚಿನ ಕವರ್ಗಳು ಮತ್ತು ಆ ಸ್ಲೋಪಿಂಗ್ ರೂಫಲ್ಲಿ ನಾವು ಹಿಂದಿನ ಶೈಲಿಯಲ್ಲಿ ಕಟ್ಟಡಗಳಲ್ಲಿ ನೋಡ್ಬೋದು ಅಲ್ಲಿ ಯಾವುದಕ್ಕೂ ಶೇಡ್ ಸನ್ ಶೇಡ್ಗಳನ್ನೋ ಒಂದು ಕಾನ್ಸೆಪ್ಟ್ ಹಳೆ ಕಟ್ಟಡಗಳಲ್ಲಿ ಎಲ್ಲೂ ಇಲ್ಲ. ಯಾಕೆ ಹೇಳಿ ಯಾಕಂತ ಹೇಳಿದ್ರೆ ಮಾಡಿನ ಪ್ರೊಜೆಕ್ಷನನ್ನು ನಾವು ಯಾವಾಗ ಉದ್ದ ಮಾಡ್ತೇವೋ ಬೇಕಾದಷ್ಟು ಅಗಲ ಮಾಡಿ ಒಂದು ಕೊಡೆಯ ಆಕಾರದಲ್ಲಿ ಮನೆಗೆ ಕೊಡ್ತೇವೋ ಹಾಗೇನಾಗ್ತದೆ ಗಾಳಿ ಮಾತ್ರ ಚೆನ್ನಾಗಿ ಬರುವುದು ಅಲ್ಲದೆ ಕಟ್ಟಡಕ್ಕೆ ಬೇಕಾಗುವ ಒಂದು ಕವರ್ ಅಂತ ಹೇಳಿದ್ರೆ ಬಿಸಿಲು ಬೀಳದ ಹಾಗೆ ಆ ಮಾಡು ಮಳೆ ಮತ್ತು ಬಿಸಿಲಿಂದ ರಕ್ಷಣೆ ಕೊಟ್ಟಾಗ ಅದು ಬಿಸಿ ಆಗುವುದಿಲ್ಲ ಮನೆಯೊಳಗೆ ಸಹಜವಾಗಿ ತಂಪಿರ್ತದೆ ಮತ್ತು ನಮಗೆ ಅದು ಶೇಡ್ ಇಲ್ಲದೆ ಇರುವುದರಿಂದ ಈ ಗಾಳಿ ಬೆಳಕಿನ ವ್ಯವಸ್ಥೆ ಕೂಡ ಚೆನ್ನಾಗಿರ್ತದೆ. ಈ ದೃಷ್ಟಿಯಲ್ಲಿ ಜನಗಳು ಥಿಂಕ್ ಮಾಡಲಿಕ್ಕೆ ಶುರು ಮಾಡಿದರು ಮತ್ತು ಸಾರಣೆ ಇಲ್ಲದೆ ಮಾಡುವಂಥದ್ದು ಮತ್ತು ಹಲವಾರು ಹೊಸ ತಂತ್ರಜ್ಞಾನಗಳು ಕೂಡ ಅದರಲ್ಲಿ ಅಳವಡಿಕೆಯಾಗಿದೆ. ಆದ್ದರಿಂದ ಆದಷ್ಟು ಜನ ಈಗ ಪಾರಂಪರಿಕ ಶೈಲಿಯ ಕಟ್ಟಡಗಳು ಮತ್ತು ಪರಿಸರಕ್ಕೆ ಹೊಂದಬೇಕು ಪರಿಸರಕ್ಕೆ ಹೊಂದುವುದಂತ ಹೇಳಿದ ಕೂಡಲೇ ಪರಿಸರವನ್ನು ನಾವು ಮೇಲು ಕೆಳಗೆ ಮಾಡಿಯಲ್ಲ ಅಂದರೆ ಎಡವು ತೊಡವಲ್ಲ ಅದರಲ್ಲಿ ಬೇಕಾದಷ್ಟು ಇದೆ ಗುಡ್ಡದಲ್ಲಿರ್ಬೋದು ಅಥವಾ ಈ ರೀತಿ ಮನೆಯನ್ನು ಒಂದು ಅಲ್ಲಿ ಅಕ್ಕಪಕ್ಕದ ಗಿಡ ಮರಗಳಿರ್ಬೋದು ಅದನ್ನೆಲ್ಲವನ್ನು ಉಳಿಸಿಕೊಂಡು ನಿರ್ಮಾಣ ಮಾಡುವುದೇ ಪರಿಸರ ಒಂದು ಸಹ್ಯವಾದ ಮನೆ ಅಂತ ಹೇಳ್ಬೋದು. ಈಗ ಹೊಸದಾಗಿ ಕಟ್ಟಡ ಕಟ್ಟುವುದಕ್ಕೆ ಪ್ರಾರಂಭ ಮಾಡುವಾಗ ತಳಪಾಯ ಹಾಕುವಂಥ ಅಥವಾ ಫೌಂಡೇಶನ್ ಹಾಕುವಂಥದ್ದು ಅಂತ ಹೇಳ್ತೀವಿ. ಈಗ ನೈಸರ್ಗಿಕವಾಗಿರುವಂತಹ ಒಂದು ಇಳಿಜಾರು ಇರ್ಬೋದು ಅಥವಾ ಬೆಟ್ಟ ಎತ್ತರ ತಗ್ಗು ಇರಬಹುದು ಇದನ್ನು ಉಳಿಸಿಕೊಂಡು ಕಟ್ಟಡ ನಿರ್ಮಾಣ ಮಾಡುವುದಿದ್ರೆ ಹೇಗೆ? ಇದರಲ್ಲಿ ಎರಡು ವಿಧ ಇದೆ. ಈಗಿನ ಕಾಲದಲ್ಲಿ ಏನಾಗಿದೆ ಕೆಲವರು ವಾಸ್ತು ರಿಕ್ವೈರ್ಮೆಂಟ್ ಅಂತ ಹೋಗ್ತಾರೆ. ನಾನು ಅದಕ್ಕೆ ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗುದಿಲ್ಲ. ಹೌದು, ಅವರವರ ನಂಬಿಕೆ ಬಿಡುತ್ತೇನೆ. ಹಾಗೇನಾಗತ್ತೆ ಆ ಒಂದು ಅದೇ ಜಾಗದಲ್ಲಿ ಅವನಿಗೆ ಯಾಕೆ ಕಟ್ಟಬೇಕು ನನಗೆ ಅರ್ಥ ಆಗ. ಈಗ ಗುಡ್ಡದಲ್ಲಿ ಕಟ್ಟಬೇಕು ಅಂತ ಹೇಳುವಾಗ ಅಲ್ಲಿ ವಾಸ್ತು ರಿಕ್ವೈರ್ಮೆಂಟ್ ಬಂದರೆ ನಾನು ಲೆವೆಲ್ ಮಾಡಲೇಬೇಕು ಅಂತ ವಾಸ್ತು ಅವರು ಹೇಳಿಬಿಟ್ಟ ಕೂಡಲೇ ಅದು ಆ್ಯಕ್ಚುಲಿ ಪ್ರಕೃತಿಗೆ ವಿರುದ್ಧವಾಗಿ ಅದರ ಬದಲು ಆ ಸ್ಲೋಪಿಗೆ ತಕ್ಕಂತೆ ಮನೆಯನ್ನು ಕಟ್ಟಿಕೊಂಡು ಹೋಗಿ ಅದಕ್ಕೆ ಅಲ್ಲಿ ನೆಲದಕ್ಕೆ ಏನು ಸೌಂಡಾಗಿ ನಾವೊಂದು ರೀಇನ್ಫೋರ್ಸ್ಮೆಂಟ್ ಹಾಕಿ ಅಥವಾ ಯಾವುದೇ ರೀತಿಯ ಒಂದು ತಳಪಾಯವನ್ನು ನಿರ್ಮಾಣ ಮಾಡಬೇಕು ಅದನ್ನು ಮಾಡುವುದ ಬದಲು ನಾನು ಲೆವೆಲ್ ಮಾಡಿದ ಕೂಡಲೇ ಅದರದ್ದು ಕಾನ್ಸೆಪ್ಟ್ ಚೇಂಜ್ ಆಗ್ತದೆ ಪ್ರಕೃತಿಗೆ ಸಹ್ಯ ಆಗಿರುವುದಿಲ್ಲ. ಸೊ ಆ ದೃಷ್ಟಿಯಿಂದ ಅದು ಸಮಸ್ಯೆಗಳು ಬರ್ತಾ ಇರೋದು ನಾವು ಬೇರೆ ತುಂಬ ಕಡೆಯಲ್ಲಿ ಈಗ ನೋಡ್ತಾ ಇದ್ದೇವೆ. ಗುಡ್ಡವನ್ನು ಜರಿಯುವುದು ಯಾಕಂದರೆ ಪ್ರಕೃತಿಯನ್ನು ನಾವು ಅವಗಣಿಸಿ ನಾವು ನಮ್ಮ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ಆ ಪ್ರಕೃತಿಗಳು ವಿರುದ್ಧವಾಗಿ ಕಾಲಕ್ಕೆ ಸರಿಯಾಗಿ ಸ್ವಲ್ಪ ಹೊತ್ತು ನೋಡ್ತದೆ ಪ್ರಕೃತಿ ಮತ್ತು ಅದಕ್ಕೂ ತಡ್ಕೊಳಕ್ಕಾಗಲ್ಲ ಅದು ಅದರ ಕೆಲಸವನ್ನು ಮಾಡ್ತದೆ. ಆದ್ದರಿಂದ ನಾವು ಲ್ಯಾಂಡ್ ಸ್ಲೈಡ್ಗಳು ಈ ಥರದ್ಗಳನ್ನೆಲ್ಲ ನೋಡೋದು ಈ ಅನ್ನೆಸಸರಿ ಕನ್ಸ್ಟ್ರಕ್ಷನ್ ಓವರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಆದ್ದರಿಂದ ಗುಡ್ಡದಲ್ಲಿ ಮಾಡುವಾಗ ನಾವು ಭಾಳಷ್ಟು ಜಾಗ್ರತೆ ಇರಬೇಕು. ಒಂದು ನಮಗೆ ಅಲ್ಲಿ ನಮ್ಮ ರಿಕ್ವೈರ್ಮೆಂಟಿಗೆ ಮತ್ತು ವಾಸ್ತು ರಿಕ್ವೈರ್ಮೆಂಟ್ ಎರಡಕ್ಕೂ ಆಗುವಾಗಿ ಈ ಮೊದಲೇ ವಾಸ್ತು ರಿಕ್ವೈರ್ಮೆಂಟನ್ನು ವಾಸ್ತು ಕನ್ಸಲ್ಟೆಂಟ್ನ ಇಂಜಿನಿಯರ್ನ ಒಟ್ಟಿಗೆ ಕರ್ಕೊಂಡೋಗಿ ಸೈಟ್ ತಗೊಳ್ಳಿಯಪ್ಪ, ಇದು ಸೈಟ್ ಮೊದಲು ತಗೊಂಡಾಗ್ತದೆ ಆಮೇಲೆ ನಮ್ಗೆ ಅಲ್ಲೇ ಮನೆ ಆಗಬೇಕಂತ ಹಠ ಹಿಡಿದ್ರೆ ಏನು ಮಾಡೋದು ಹೇಳಿ. ಹೌದು ಹೌದು. ಆಮೇಲೆ ಈಗ ಆ ನೈಸರ್ಗಿಕವಾಗಿರುವಂಥ ಒಂದು ಪರಿಸರದಲ್ಲಿ ವಿಶೇಷವಾಗಿ ಜೌಗು ಪ್ರದೇಶದಲ್ಲಿ ಮನೆ ಕಟ್ಟಬೇಕು ಅಥವಾ ಕಟ್ಟಡ ಕಟ್ಟಬೇಕು ಅಂದರೆ ಫೌಂಡೇಶನ್ ಎನ್ನುವಂಥದ್ದು ಅತ್ಯಂತ ಬಲಶಾಲಿಯಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀವಿ. ಈಗ ಬೇರೆ ಬೇರೆ ಪರಿಸರಗಳಲ್ಲಿ ಈ ಫೌಂಡೇಶನ್ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಮುಖ್ಯವಾಗ್ತದೆ? ಒಂದು ನಾನೊಬ್ಬ ಇಂಜಿನಿಯರ್ ಆಗಿ ಮಾತಾಡೋದ್ರಿಂದ ಫೌಂಡೇಶನ್ನಲ್ಲಿ ನಾವು ಹೆಚ್ಚು ಕಾಂಪ್ರಮೈಸ್ ಅಂತ ಹೇಳಿದರೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಆ ಒಂದು ತಳಪಾಯಕ್ಕೆ ಆ ನೆಲದ ಒಂದು ಪ್ರದೇಶಕ್ಕೆ ಆ ನೆಲದ ಗುಣಕ್ಕೆ ಅನುಗುಣವಾಗಿ ನಾವು ಫೌಂಡೇಶನನ್ನು ಹಾಕಲೇಬೇಕಾಗ್ತದೆ. ನಿಮಗೊಂದು ಉದಾಹರಣೆಗೆ ಹೇಳುವುದಿದ್ರೆ ಜೌಗು ಪ್ರದೇಶ ಇರ್ಬೋದು ಅಥವಾ ಭಾಳ ಗಟ್ಟಿ ನೆಲ ಇದೆ ಅಂತ ಅಲ್ಲೊಂದು ಮುರಕಲ್ಲಿನ ಮೊದಲಿನ ಜಾಗ ಇದೆ ನಿಮಗೆ ಫುಲ್ಲು, ಆಗ ಫೌಂಡೇಶನ್ ಹೆಚ್ಚು ಡೀಪ್ ಆಗಿ ಹೋಗಬೇಕಾಗಿಲ್ಲ. ನಮ್ಮಲ್ಲಿ ಒಂದು ಹೊಸ ಟೆಕ್ನಿಕ್ ಇದೆ, ಆರ್ಚ್ ಫೌಂಡೇಶನ್ ಟೆಕ್ನಿಕ್ ಅಂತ ಹೇಳ್ತೇವೆ ನಾವು. ಈಗ ಅದು ಒಂದು ಸಾಫ್ಟ್ ಸಾಯ್ಲಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ ಮತ್ತು ಹಾರ್ಡ್ ಸಾಯ್ಲಲ್ಲಿ ಮಾಡಲಿಕ್ಕೆ ಆಗ್ತದೆ. ಅಂತ ಹೇಳಿದ್ರೆ ಅದು ಆಫ್ಕೋರ್ಸ್ ರೆಸಿಡೆನ್ಸಿಗೆ ಮಾತ್ರ ನಾವು ಅದನ್ನು ಸಜೆಸ್ಟ್ ಮಾಡ್ತೇವೆ, ಮಲ್ಟಿ ಸ್ಟೋರಿಗೆ ಅಷ್ಟು ಸಜೆಸ್ಟ್ ಮಾಡುವುದಿಲ್ಲ. ಈ ಅದು ಅಂತ ಹೇಳಿದ್ರೆ ಗಟ್ಟಿ ಎಂಬ ಪ್ರದೇಶದಲ್ಲಿ ಒಂದು ಜಂಕ್ಷನ್ನಲ್ಲಿ ಮಾತ್ರ ನಾವು ಪಿಲ್ಲರನ್ನು ಹಾಕಿ ಅಲ್ಲಿಂದಲ್ಲಿಗೆ ಆರ್ಚನ್ನು ಮಾಡಿಕೊಂಡು, ಇಟ್ಸ್ ದ ಲೇಟೆಸ್ಟ್ ಟೆಕ್ನಾಲಜಿ, ಅಲ್ಲಿಂದಲ್ಲಿಗೆ ಮಾಡಿಕೊಂಡು ಅಂದರೆ ನೀವು ಇಡೀ ಮನೆಯ ಸುತ್ತ ಪಾಯ ತೆಗೆಯುವ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಮಾತ್ರ ತೆಗೆದುಕೊಂಡು ಅದಕ್ಕೆ ಅಲ್ಲಿಂದಲ್ಲಿಗೆ ಆರ್ಚ್ ಕನೆಕ್ಟ್ ಮಾಡಿ ಅದರ ಮೇಲೆ ನಾವು ಮನೆಯನ್ನು ಕಟ್ಕೊಂಡು ಹೋಗುವಂಥ ಕ್ರಮಗಳಿದೆ. ಸೊ ಅದು ಎಲ್ಲ ಕಡೆಯಲ್ಲಿ ನಾವು ಸಜೆಸ್ಟ್ ಮಾಡುವುದಿಲ್ಲ, ಎಲ್ಲಿ ಎಲ್ಲಿ ಆ ಗಟ್ಟಿ ನೆಲಕ್ಕೆ ಮಾಡ್ತೇವೆ ಅಂತ ಮಾತ್ರ. ಇಲ್ಲದಿದ್ರೆ ಈಗಿನ ನಾರ್ಮಲ್ ಕನ್ಸ್ಟ್ರಕ್ಷನ್ ತುಂಬಾ ಬಂದಿದೆ, ಈಗ ಬೀಮ್ ಆನ್ ಇಲಾಸ್ಟಿಕ್ ಫೌಂಡೇಶನ್ ಅಂತ ಬಂದಿದೆ, ಅಂದ್ರೆ ತುಂಬಾ ನೀರು ಮತ್ತೆ ಸಾಫ್ಟ್ ಅಥವಾ ಗದ್ದೆಯ ಪ್ರದೇಶ ಎಲ್ಲ ಇದ್ದಾಗ ನಾವು ಹೆಚ್ಚು ಆಳ ಹೋಗ್ಲಿಕ್ಕೂ ಆಗುದಿಲ್ಲ, ಪಿಲ್ಲರ್ ಹಾಕ್ಲಿಕ್ಕೂ ಆಗುದಿಲ್ಲ, ಅಂತ ಸಂದರ್ಭದಲ್ಲಿ ಬೀಮ್ ಆನ್ ಇಲಾಸ್ಟಿಕ್ ಫೌಂಡೇಶನ್ ಅಂತ ಬರ್ತಿದೆ, ಅದನ್ನ ಯೂಸ್ ಮಾಡ್ತೇವೆ. ಒಂದು ಬೀಮ್ ಕೊಡ್ಲಿಕ್ಕೆ ಕೆಳಗಡೆಯಿಂದ ಇಡೀ ಸುತ್ತಲೂ ಬೀಮ್ ಕೊಡ್ತೇವೆ, ಆಮೇಲೆ ಅದರ ಮೇಲೆ ನಮ್ಮ ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಗೋಡೆ ಕಟ್ಕೊಂಡು ಹೋಗ್ತೇವೆ. ಆ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ ಸರ್. ಬಹುಶಃ ಬೇರೆ ಬೇರೆ ಮಾಧ್ಯಮಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಈಗ 24 ಗಂಟೆಯಲ್ಲಿ ಕೂಡ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು ಅಂತೇಳಿ, ರೆಡಿಮೇಡ್ ಅಂತ ಹೇಳಿ ತಕ್ಷಣ ಬಂದು ನಿಲ್ಬಹುದು ಅಂತ, ಇದು ಎಷ್ಟರ ಮಟ್ಟಿಗೆ ಸಾಧು ಅಂತ? ಇಲ್ಲ, ಇದು ನಿಜವಾಗ್ಲೂ ಸಾಧುವೆ, ಅದರಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಈ ವೆದರಿಗೆ ಹೋಲಿಸಿದ್ರೆ, ನಾನು ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡ್ತಿದ್ದೇನೆ, ಒಂದು ದೇರ್ ಆರ್ 2-3 ಟೆಕ್ನಿಕ್ಸ್ ಇದೆ ಸರ್. ಒಂದು ಮಾಸ್ ಹೌಸಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ ನಾವು, ಅಂತ ಹೇಳಿದರೆ ಒಂದೇ ಆಕಾರದ, ಒಂದೇ ಶೈಲಿಯ, ಒಂದೇ ಪ್ಲ್ಯಾನ್ನ ಒಂದು 10-15 ಮನೆ ಮಾಡಲಿಕ್ಕಿದ್ದಾಗ ನಮ್ಮಲ್ಲಿ ಮೇವ್ ಆನ್ ಕನ್ಸ್ಟ್ರಕ್ಷನ್ ಅಂತ ಬರ್ತದೆ. ಅಂತ ಹೇಳಿದರೆ ಫೌಂಡೇಶನ್ ಮತ್ತು ಗೋಡೆ ಮತ್ತು ಮಾಡು ಮತ್ತು ನಿಮಗೇನು ಶೇಡ್ ಗಿಡಿದ್ರೆ ಶೇಡ್ ಎಲ್ಲ ಒಂದೇ ದಿನ ಸೆಂಟ್ರಿಂಗ್ ಮಾಡಿ ಕಾಂಕ್ರೀಟ್ ಹಾಕಿ ಫಿನಿಶ್ ಮಾಡೋದು ಅಂತ ಹೇಳಿದರೆ, ಆ ಸೆಂಟ್ರಿಂಗ್ ಮಾಡಿ ರಾಡ್ ಕಟ್ಟಿ ನಿಮಗೆ ಕಾಂಕ್ರೀಟ್ ಹಾಕಲಿಕ್ಕೆ ಜಸ್ಟ್ ಒಂದು ವಾರದಲ್ಲಿ ಮನೆ ಫಿನಿಶ್. ಅದರ ಮೇಲೆ ಒಂದು 10 ದಿನ ಆದ ಮೇಲೆ ಸೆಂಟ್ರಿಂಗ್ ತೆಗೆದ ಕೂಡಲೇ ನಿಮ್ಗೆ ಬರೀ ಪೇಂಟ್ ಕೊಟ್ಟುಕೊಂಡು ಫ್ಲೋರಿಂಗ್ ಮಾಡಿದರೆ ಮುಗೀತು, ಅದರಲ್ಲಿ ವೈರಿಂಗ್ ಎಲ್ಲ ಮೊದಲೇ ಹಾಕಿರ್ತೇವೆ. ಇದೊಂದು ಟೆಕ್ನಿಕ್ ಇದೆ. ಇನ್ನೊಂದು ಪ್ರೀಕಾಸ್ಟ್, ಮೊದಲೇ ಅಚ್ಚು ಮಾಡಿದ್ದು, ಸಿದ್ಧಪಡಿಸಿದ ಅಂತ ಪ್ರೀಕಾಸ್ಟ್ ನಾವು ಮೊದಲೇ ಅಚ್ಚು ಮಾಡಿದ್ದು ಅಂತ ಹೇಳ್ತೇವೆ. ಅಚ್ಚು ಮಾಡಿದ್ದನ್ನು ತಂದು ಸೈಟಲ್ಲಿ ಜೋಡಿಸ್ಕೊಂಡು ಹೋಗುದೇ, ಅದು ಒಂದೊಂದು ಮನೆ ಒಂದೊಂದು ಡಿಸೈನ್ ಇದ್ರೆ ಆಗುದಿಲ್ಲ. ಸೊ ಅದಕ್ಕೆ ಒಂದೊಂದು ಮನೆ ಒಂದೇ ಲೆಕ್ಕದ ಒಂದು 100 ಮನೆಗಳಿದ್ರೆ ಅದು ಬಹಳ ಚೀಪ್ ಆಗಿ ವರ್ಕ್ಔಟ್ ಆಗ್ತದೆ, ಒಂದೇ ದಿನದಲ್ಲಿ ಮನೆ ಕೂಡ ಆಗ್ತದೆ, ಅಥವಾ ನೀವು ಒಂದು ವಾರದಲ್ಲಿ ಕೂಡ ಮನೆ ಕಂಪ್ಲೀಟ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಅದು ಲೇಟೆಸ್ಟ್ ಟೆಕ್ನಾಲಜಿ, ಮಾಸ್ ಹೌಸಿಂಗ್ ಟೆಕ್ನಿಕ್ಸ್ ಅಲ್ಲಿ ಭಾರಿ ಈಗ ಇಂಪ್ರೂವ್ಮೆಂಟ್ ಕಂಡಿದೆ. ಬಹಳಷ್ಟು ಕಡೆಯಲ್ಲಿ ದೀರ್ಘಕಾಲ ಬಾಳಿಕೆ ಬರ್ತದೆ, ಆ ಮಾರ್ಗಕ್ಕೆ ಯಾವುದೇ ತೊಂದರೆ ಇಲ್ಲ. ಬಹಳ ದೀರ್ಘ ರೆಗ್ಯುಲರ್ ಕನ್ಸ್ಟ್ರಕ್ಷನ್ಗೆ ಏನು ಬಾಳಿಕೆ ಬರ್ತದೆ ಅಷ್ಟು ದೀರ್ಘಕಾಲ ಅದು ಕೂಡ ಬಾಳಿಕೆಗೆ ಬರ್ತದೆ. ಇಟ್ ಈಸ್ ಸೈಂಟಿಫಿಕಲಿ ಟೆಕ್ನಿಕಲಿ ಪ್ರೂವ್ಡ್ ಅಂತ ಹೇಳ್ಬೋದು. ಆಮೇಲೆ ಈಗ ಪರಿಸರ ಸ್ನೇಹಿ ಅಂದ ತಕ್ಷಣ ನಾವು ಯೋಚನೆ ಮಾಡುವಂಥದ್ದು ನೈಸರ್ಗಿಕ ಗಾಳಿ ಬೆಳಕು ಮನೆಗೆ ಸಾಕಷ್ಟು ಸಿಗಬೇಕು, ಸಾಧ್ಯವಾದಷ್ಟು ಎಸಿ ಫ್ಯಾನ್ಗಳ ಬಳಕೆ ಕಡಿಮೆ ಆಗಬೇಕು ಅಂತ, ಈ ನಿಟ್ಟಿನಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೋದು? ಒಂದು ಮನೆ ಕಟ್ಟುವಾಗ ಪರಿಸರ ಅಂತ ಹೇಳಿದ ಕೂಡಲೇ ನಮಗೆ ಮನಸ್ಸಿಗೆ ಬರಬೇಕಾಗಿರೋದು ಗಿಡ ಮರ ಗಾಳಿ ಬೆಳಕು, ಅದು ನಮ್ಮ ಮುಖ್ಯ, ಆಮೇಲೆ ಮನೆ. ಈಗಿನ ಏನಾಗಿದೆ ಯೋಚನೆ ಮಾಡೋರು, ಫಸ್ಟ್ ಮನೆ, ಆಮೇಲೆ ಗಿಡ ಮೆಳಗು ಬಾರಿ ಗಾಳಿ ಬೆಳಕು ಅದೆಲ್ಲ ಜಾಗ ಇದ್ರೆ ಮಾತ್ರ, ಗಿಡ ಮರದ ವಿಷಯವೇ ಇಲ್ಲ. ಹಾಗೆ ಆಗಬಾರ್ದು. ಅಲ್ಲಿ ಮನೆಯಲ್ಲಿ ನಮಗೆ ಮೊದಲೊಂದು ಕಾಡಿತ್ತು, ಆ ಕಾಡಿನ ಮಧ್ಯದಲ್ಲಿ ನಾನೊಂದು ಮನೆ ಕಟ್ತೇನೆ ಅಂತ ಒಂದು ಭಾವನೆಯಲ್ಲಿ ಹೋಗ್ಬೇಕು. ಹಾಗೇನಾಗುತ್ತೆ, ನಾವು ನಮ್ಮ ಗಾರ್ಡನಿಗೆ ಸಹ ಜಾಗ ಬಿಡ್ತೇವೆ, ಆಗ ಸ್ವಲ್ಪ ಒಂದು ಮರಗಿಡ ಬಿಡಲಿಕ್ಕೂ ಜಾಗ ಬಿಡ್ತೇವೆ. ಈಗಿನ ಒಂದು ನಮಗೆ ಒಂದು ಲ್ಯಾಂಡಿನ ಕಾಸ್ಟ್ ಇರ್ಬೋದು, ಅಥವಾ ನಮ್ಮ ಮನುಷ್ಯನಿಗೆ ಅತಿಯಾದ ಆಸೆಯೋ ಏನೋ ಗೊತ್ತಿಲ್ಲ, ಇಡೀ ಒಂದು ಸೈಟ್ ಇದ್ರೆ, ಒಂದು ಅವನಿಗೆ 5 ಸೆನ್ಸ್ ಇರ್ಬೋದು 10 ಸೆನ್ಸ್ ಇರ್ಬೋದು, ಪೂರ್ತಿ ಸೈಟಲ್ಲಿ ಮನೆ ಕಟ್ಟಿದ್ರೆ ಗಿಡ ಮರ ಬೆಳೆಸಲಿಕ್ಕೆ ಜಾಗವೇ ಇಲ್ಲ. ಮತ್ತೆ ಮನೆಗೆ ಬೆಳಕು ಬರೋದಲ್ಲಿ, ಗಾಳಿ ಬರೋದಲ್ಲಿ, ನೆರಳು ತಂಪು ಇದು ಯಾವುದು ಬರುವುದಿಲ್ಲ. ಒಂದು ಮರ, ಒಂದು ಸೈನ್ಸಿನ ಒಂದು ಸ್ಟಡಿ ಪ್ರಕಾರ ಅದಕ್ಕೆ ಹಾಕಿದ ನೀರು ಅದು ಬರೇ 2% ತನ್ನ ಫಲ ಕೊಡಲಿಕ್ಕೆ ಉಪಯೋಗಿಸ್ತದೆ, ಉಳಿದ 98% ಅದು ಪರಿಸರಕ್ಕೆ ತಂಪು ಶುದ್ಧ ಗಾಳಿ ಕೊಡಲಿಕ್ಕೆ ಅದರ ಉಪಯೋಗಿಸ್ತದಂತೆ. ಅಂತ ಹೇಳಿದರೆ ಆ ನೀರಿನ ಒಂದು ಸದ್ಬಳಕೆ ಆಗುವುದನ್ನು ನಾವು ಮರದಲ್ಲಿ ಕಾಣ್ತೇವೆ, ಮನುಷ್ಯರಲ್ಲಿ ಕಾಣೋದಿಲ್ಲ. ಸೊ ಆದ್ದರಿಂದ ನಾವು ಫಸ್ಟ್ ಮರ ಗಿಡ ಎಲ್ಲ ಬೆಳೆಸಲಿಕ್ಕೆ, ಆಮೇಲೆ ಅದರ ಮಧ್ಯದಲ್ಲಿ 2 ಫೀಟೇ ಇರಲಿ 10 ಫೀಟೇ ಇರಲಿ ನಿಮಗೆ ಜಾಗ ಇದ್ದರೆ ಅಲ್ಲಿ ಒಂದು ಮರ ಗಿಡ ಬೆಳೆಸಲಿಕ್ಕೆ ವ್ಯವಸ್ಥೆ ಮಾಡುವ ಹಾಗೆ. ಈಗ ಬೇಕಾದಷ್ಟು ಮರಗಿಡಗಳದ ತಳಿಗಳು ಸಿಗ್ತದೆ, ಏನು ನಿಮಗೆ ಏನು ಬಿಲ್ಡಿಂಗಿಗೆ ಏನು ಹಾನಿ ಮಾಡುವುದಿಲ್ಲ. ಅಂಥ ಬೆಳೆಗಳನ್ನಾದರೂ ನಟ್ಟು ನಮ್ಮ ಅದರ ಮಧ್ಯದಲ್ಲಿ ನಾವು ಇರುವ ಹಾಗೆ ಆದರೆ ಖಂಡಿತವಾಗಿ ಅದು ನಿಮಗೆ ಒಂದು ತಂಪು ಗಾಳಿ ಬೆಳಕು ಎಲ್ಲದಕ್ಕೂ ಯಾವುದಕ್ಕೂ ಸಮಸ್ಯೆ ಆಗದಾಗ ನೀವು ವಾಸಿಸಲಿಕ್ಕೆ ಆಗ್ತದೆ ಸರ್. ಈಗ ದೊಡ್ಡ ದೊಡ್ಡ ಮರಗಳನ್ನು ನೆಟ್ಟು ಬೆಳೆಸಿದಾಗೆಲ್ಲ ಈ ಫೌಂಡೇಶನ್ಗೆ ಏನಾದರೂ ಅಥವಾ ಬಿಲ್ಡಿಂಗ್ಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಒಂದು ಭಯ ಇರಬಹುದು ಜನರಿಗೆ ಸರ್. ಈಗ ಅದು ಭಯ ಅಷ್ಟೇ, ಅದು ಆ್ಯಕ್ಚುಲಿ ಫ್ಯಾಕ್ಟ್ ಅಲ್ಲ, ಅದಕ್ಕೆ ಹೇಳೋದು. ಅದೊಂದು ಕೆಲವು ತಳಿಗಳಿದೆ, ಅದರ ಪ್ರಕಾರ ನಾವು ಮರಗಿಡಗಳನ್ನು ನಾವು ಚಾಯ್ಸ್ ಮಾಡಿ ನೆಡಬಹುದು. ಒಂದು ಅದಾಗಲೇ ಮರ ಇದ್ದರೆ ನೀವು ಫೌಂಡೇಶನ್ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ ಅದು ಎಷ್ಟು ನಿಮ್ಮ ಫೌಂಡೇಶನ್ ಹತ್ರ ಬಂದಿದೆ, ಅದು ನಿಜವಾಗಿ ಎಷ್ಟು ತೊಂದರೆ ಕೊಡ್ಬೋದು. ಯಾರೊಬ್ಬ ಇಂಜಿನಿಯರ್ ಆಗಲಿ ಒಬ್ಬ ಸ್ವಲ್ಪ ಪರಿಸರ ಕಾಳಜಿ ಇದ್ದವನು ಯಾರು ನೋಡಿದರೂ ಹೇಳ್ತಾರೆ ಇದು ಬಿಲ್ಡಿಂಗಿಗೆ ಏನು ತೊಂದರೆ ಇಲ್ಲ, ಮರವನ್ನು ಉಳಿಸ್ಕೊಂಡೇ ಫೌಂಡೇಶನ್ ಮಾಡ್ಬೋದು. ಈಗ ಇನ್ನೊಂದು ಕಾನ್ಸೆಪ್ಟ್ ಬಂದಿದೆ ಸರ್, ಏನಂತ ಹೇಳಿದರೆ ಸಿಂಗಾಪುರ್ನಲ್ಲಿ ಅದನ್ನು ಟ್ರೈ ಮಾಡಿ ನೋಡಿದ್ದಾರೆ. ಕಾಡು ಯಾವುದರಲ್ಲಿ ಟೆರೇಸ್ ಗಾರ್ಡನ್ ಅಂತ ಒಂದು ಕಾನ್ಸೆಪ್ಟ್ ಉಂಟು. ಇಲ್ಲಿ ಇದು ನಿಮ್ಮ ಜಾಲಲ್ಲಿ ಬರೀ 1.5 ಫೀಟ್ ಜಾಗ ಇದ್ದರೆ ಸಾಕು, ಅಲ್ಲಿ ನೀವು ಪ್ಲಾಸ್ಟಿಕ್ಕಲ್ಲಿ ಕಾಡು ಬೆಳೆಸುವಷ್ಟು, ಅದು ಅರ್ಬನ್ ಫಾರೆಸ್ಟ್ ಅಂತ ಹೇಳ್ತಾರೆ, ಕಾಡು ಬೆಳೆಸುವಷ್ಟು ನಿಮಗೆ ಮರಗಳನ್ನು ನೆಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದರೆ, ನಾವು ಟೆರೇಸ್ ಗಾರ್ಡನ್ನಲ್ಲಿ ಉಪಯೋಗಿಸುವ ಏನು ಚೀಲಗಳಿದೆ ಪ್ಲಾಸ್ಟಿಕ್ ಗ್ರೋ ಬ್ಯಾಗ್ ಇದೆ, ಆ ಗ್ರೋ ಬ್ಯಾಗಿಗಿಂತ ಸ್ವಲ್ಪ ದೊಡ್ಡದು, ಯಾಕಂದರೆ ಇದು ಮರ ಬೆಳಿಬೇಕು, ಅದಕ್ಕಿಂತ ಸ್ವಲ್ಪ ದೊಡ್ಡದ್ರಲ್ಲಿ ನಾವು ಮರವನ್ನು ಬೆಳೆಸಲಿಕ್ಕೆ ಆಗ್ತದೆ. ಅವರು ಬೆಳೆಸಿ ತೋರಿಸಿದ್ದಾರೆ, ಆ ಕಾನ್ಸೆಪ್ಟ್ ಇನ್ನು ಬೇಗ ಪ್ರಚಾರ. ಮೊದಲು ಈಗ ಮಿಯಾವಾಕಿ ಫಾರೆಸ್ಟ್ ಅಂತ ಹೇಗೆ ಸಿಟಿಗೆ ಬಂದಿದೆ ಹಾಗೆ ಇದು ಕೂಡ ಇನ್ನು ಬೇಗ ಬರ್ತದೆ. ಇದನ್ನು ಅಳವಡಿಸ್ಕೊಂಡ್ರೆ ಜನಗಳು ಅವರ ಮನೆಯಲ್ಲಿ ಜಾಗ ಇಲ್ಲ ಅಂತ ವಿಷಯ ಹೇಳಲಿಕ್ಕೆ ಇಲ್ಲ, ಎಲ್ಲಿ ಕೂಡ ಅವರು ಕಾಡನ್ನು ಬೆಳೆಸಬಹುದು, ತಂಪಾಗಿರ್ಲಿಕ್ಕೆ ಯಾವ ಸಮಸ್ಯೆ ಇಲ್ಲ. ಇನ್ನೊಂದು ವಿಚಾರ, ಗೋಡೆಗೆ ಎಷ್ಟರ ಮಟ್ಟಿಗೆ ಪ್ಲಾಸ್ಟರಿಂಗ್ ಅಥವಾ ಸಾರಣೆ ಅನ್ನುವಂಥದ್ದು ಅವಶ್ಯ ಅಂತ, ಅಥವಾ ಅದು ಇಲ್ಲದೆಯೂ ಕೂಡ ಚೆನ್ನಾಗಿ ರೂಮನ್ನು ಮೇಂಟೈನ್ ಮಾಡ್ಬೋದು ಹೇಗೆ ಅಂತ. ಈಗ ನಾನು ಬಿಲ್ಡಿಂಗ್ ಟೆಕ್ನಿಕ್ಸ್ಗೆ ಬರ್ತೇನೆ. ನಾನು ಫೌಂಡೇಶನಲ್ಲಿ ಆರ್ಚ್ ಫೌಂಡೇಶನ್ ಅಂತ ಹೇಳಿದೆ. ಅಂತ ಹೇಳಿದರೆ ಒಂದು ಬಿಲ್ಡಿಂಗಿಗೆ ನಾವು ಹೀಟ್ ಓರಿಯೆಂಟೆಡ್ ಮೆಟೀರಿಯಲ್ ಅಂದರೆ ಶಾಖ ಉತ್ಪನ್ನ ಮಾಡುವಂಥ ಸಾಮಗ್ರಿಗಳನ್ನು ಕಡಿಮೆ ಉಪಯೋಗಿಸಬೇಕು ಅಂತ ಒಂದು ವಿಷಯ. ಯಾವಾಗ ಸಿಮೆಂಟ್ ಮತ್ತು ಸ್ಟೀಲ್ ಉಪಯೋಗಿಸ್ತೇವೋ ಅದು ಬೇಗ ಹೀಟನ್ನು ಹೇಳ್ಕೊಳ್ತದೆ ಮತ್ತು ನಿಧಾನವಾಗಿ ಹೀಟನ್ನು ಹೊರಗೆ ಕೊಡ್ತದೆ. ಅದು ಆಗ ನಮಗೆ ಅಂತ ಮನೆಯೊಳಗೆ ಕೂತ್ರೆ ಶೆಕೆ ಆಗ್ತದೆ. ಅದೇ ನಿಮ್ಮ ಲೋಕಲಾಗಿ ಸ್ಥಳೀಯವಾಗಿ ಸಿಗುವಂಥ ಕೆಂಪು ಕಲ್ಲು ಇರ್ಬೋದು, ಸ್ಥಳೀಯವಾಗಿ ಸಿಗುವಂಥ ಯಾವುದೇ ಕಲ್ಲುಗಳನ್ನು ಅಥವಾ ಇಟ್ಟಿಗೆ ಇರ್ಬೋದು ಅಥವಾ ನೀವು ಲೋಕಲಾಗಿ ಮಣ್ಣಿನ ಸಾರಣೆಗೆ ಇರ್ಬೋದು, ಯಾವುದೇ ಇದ್ರೆ ಸಹ ಅದೇನಾಗುತ್ತೆ ಅದು ನಿಧಾನ ಅದು ಬೇಗ ಹೀಟನ್ನು ಎಳ್ಕೊಂಡ್ರೆ ಸಹ ಅಷ್ಟು ಬೇಗವಾಗಿ ಹೀಟ್ ಕೊಟ್ಟು ಬಿಡ್ತದೆ, ನಿಮಗೆ ತಂಪು ಉಳಿತದೆ. ಸೊ ಆ ದೃಷ್ಟಿಯಿಂದ ನಾವು ಮನೆಗೆ ಸಾರಣೆಯನ್ನು ಮಾಡುವುದನ್ನೇ ಅವಾಯ್ಡ್ ಮಾಡ್ತೇವೆ. ಮನೆಯ ಸಾರಣೆ ಮಾಡದಂಥ ಮನೆಗಳು ಬೇಕಾದಷ್ಟಿದೆ. ಕಳೆದ 30 ವರ್ಷಗಳಿಂದ ಸರ್ ನಾನು ಸಾರಣೆ ಮಾಡಿದ ಮನೆ ಮಾಡಿದ್ದೆ 1-2 ಒಂದೊಂದು 100 ಮನೆ ಮಾಡಿರ್ಬೋದು, ಅದರಲ್ಲಿ ಎಲ್ಲವೂ ಸಾರಣೆ, ಹೊರಗಿನ ಬಂತು ಸಾರಣೆ ಮಾಡುವುದೇ ಇಲ್ಲ, ಒಳಗೆ ಕೂಡ ಸಾರಣೆ ಮಾಡದೇ ಮಾಡಿದ ಮನೆಗಳು ಬೇಕಾದಷ್ಟು ಇದೆ. ಸಾರಣೆ ಮಾಡೋದು ಮಾತ್ರ ಅಲ್ಲ, ಇನ್ನೊಂದು ನಾವು ಹೇಳ್ತೇವೆ ಈ ಪರಿಸರ ಸಹ್ಯ ಮನೆಗಳು ಅಂತ ಹೇಳಿದ ಕೂಡಲೇ ಅದು ಮೇಂಟೆನೆನ್ಸ್ ಫ್ರೀ ಆಗಬೇಕು, ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಇದೆ ಅಂತ ಒಂದು ಭಾವನೆ ಬರ್ತದೆ. ತಪ್ಪು, ನಿಮಗೆ ಬೇಕಾದಷ್ಟು ಮನೆ ತೋರಿಸ್ತೇವೆ. ನಿಮ್ಮ ಒಂದು ನಮ್ಮ ಪರಿಸರ ಸಹ್ಯ ಮನೆಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ಸಹಜ ಸುಂದರತೆ ಇರ್ತದೆ. ಅದಕ್ಕೋಸ್ಕರವಾಗಿ ನೀವು ಎಕ್ಸ್ಟ್ರಾ ಗ್ರನೈಟಾ, ಎಕ್ಸ್ಟ್ರಾ ಎಂತ ಕೋಟಿಂಗ್ ಹಾಕಬೇಕಾಗಿಲ್ಲ, ಎಕ್ಸ್ಟ್ರಾ ಟೈಲ್ಸಾ, ಅದ್ಯಾವುದನ್ನು ಹಾಕಬೇಕಾಗಿಲ್ಲ, ಅದು ಸಹಜ. ಅದು ಏನು ನೀವು ಬಿಟ್ಟು ಕಟ್ಕೊಂಡು ಹೋಗ್ತೀರಿ ಅದರಲ್ಲೇ ಅದು ಸುಂದರವಾಗಿ ಕಾಣಬೇಕು. ಆ ಸುಂದರವಾಗಿ ಅಂತ ಕಾಣುವಂಥ ಮನೆಗಳು ಪರಿಸರ ಸಹ್ಯ ಆಗಿರ್ತದೆ ಅಂತೇಳಿ ಅದಕ್ಕೆ ಸಾರಣೆ ಕೂಡ ಇರೋದಿಲ್ಲ, ನ್ಯಾಚುರಲ್ ಇರ್ತದೆ. ಪೇಂಟ್ ಕೂಡ ಮಾಡಬೇಡಿ ಹೇಳೋದು ನಾನು, ಪೇಂಟ್ ಕೂಡ ಮಾಡದೇ ಇರೋ ಮನೆಗಳು ಬೇಕಾದಷ್ಟಿದೆ. ಪೇಂಟ್ ಕೂಡ ಮಾಡಬೇಡಿ, ನನ್ನ ಮನೆಯಲ್ಲಿ ಕೂಡ ಪೇಂಟ್ ಮಾಡಲಿಲ್ಲ. ಅದು ಏನಾಗುತ್ತೆ, ಅದೇ ಆ ಕಲ್ಲಿನ ಆಕಾರ, ಅದರ ಕೆತ್ತನೆ, ಅದು ಮತ್ತೆ ಕಟ್ಟಿದಂಥ ರೀತಿ, ಒಳ್ಳೆ ಕಲ್ಲು ಕಟ್ಟಿದ ಕೂಡ ಅದು ಬಹಳ ಚೆಂದ ಕಾಣ್ತದೆ, ಅದೇ ಒಂದು ಸೌಂದರ್ಯತೆ, ಅದು ಹಾಗೆ ಇರ್ತದೆ. ಸೊ ಅಂಥದನ್ನ ಪ್ರಚಾರ ಮಾಡಿ, ಸಾರಣೆ ಅಗತ್ಯ ಇಲ್ಲ. ಮತ್ತೆ ಇನ್ನು ಮತ್ತೆ ನೀವು ಒಳಗಡೆ ಸಾರಣೆ ಅಗತ್ಯ ಇಲ್ಲ, ಮತ್ತೆ ಈಗ ಮಣ್ಣಿನ ಒಳ್ಳೆ ಗಟ್ಟಿ ಇಟ್ಟಿಗೆ ಸಿಗ್ಲಿಕ್ಕೆ ಶುರು ಮಾಡಿದೆ, ಸಾಲಿಡ್ ಬ್ಲಾಕ್. ಅದು ಏನಾಗ್ತದೆ, ಅದು ಹೈಡ್ರಾಲಿಕಲಿ ಕಂಪ್ರೆಸ್ಡ್ ಆಗಿ ಬಂದಿರ್ತದೆ. ಅದನ್ನು ನೀವು ನಮ್ಮ ಇಂಜಿನಿಯರ್ ಮುಖಾಂತರ ಟೆಸ್ಟ್ ಮಾಡಿದರೆ, ಸಾಧಾರಣ ಅದೊಂದು 32 kg/cm² ನಿಮಗೆ ವೆಯ್ಟ್, ಅದು ಲೋಡ್ ತಡ್ಕೊಳ್ತದೆ ಅಂತ ಆಗಿದ್ರೆ ನೀವು ಧೈರ್ಯವಾಗಿ ಅದರಲ್ಲೇ ಮನೆ ಕಟ್ಬೋದು. ನಾವು ಕೂಡ ಕೆಲವು ಕಟ್ಟಿ ತೋರಿಸಿದ್ದೇನೆ, ಧೈರ್ಯವಾಗಿ ಕಟ್ಬೋದು. ಯಾವುದೇ ಅದು ನಿಮಗೆ ಅದಕ್ಕೆ ಸಾರಣೆ ಕೂಡ ಅಗತ್ಯ ಇಲ್ಲ, ತಂಪು ಒಳಗಡೆ ತಂಪು ಇರ್ತದೆ, ಹೊರಗಡೆ ತಂಪು, ಎಲ್ಲಿ ಕೂಡ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಅಂಥ ಟೆಕ್ನಾಲಜಿಗಳನ್ನು ಉಪಯೋಗಿಸಿದರೆ ನಿಮಗೆ ಖಂಡಿತವಾಗಿಯೂ ಸಹ್ಯವಾಗಿರ್ತದೆ. ಅದಕ್ಕೆ ಗೋಡೆಯ ಹೊರಮೈ ನೇರವಾಗಿ ಮಳೆಗೆ ಅಥವಾ ಎಕ್ಸ್ಪೋಸ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಕಟ್ಟುವಂಥದ್ದು, ಅಥವಾ ಅದಕ್ಕೂ ಕೂಡ ಪರ್ಯಾಯ ವ್ಯವಸ್ಥೆ ಉಂಟು? ನಾವು ಸಹಜವಾಗಿ ನನ್ನದು ಬೇಸಿಕ್ ಕಾನ್ಸೆಪ್ಟ್ ಸ್ಟಾರ್ಟ್ ಆದದ್ದು ಸರ್, ನಮ್ದು ಪರಿಸರ ಶ್ರೀ ಅಂತ ಹೇಳಿದ್ರೆ ಅದಕ್ಕೆ ಮಾಡು ಯಾವಾಗಲೂ ಪ್ರೊಜೆಕ್ಷನ್ ಇರಬೇಕು, ಮಳೆ ನೀರು ಬೀಳದಾಗೆ ನೋಡ್ಬೇಕು. ಯಾಕಂದ್ರೆ ಮಳೆ ನೀರು ಬೀಳಲಿಲ್ಲ, ಬೆಳಕು ಹೆಚ್ಚು ಬೀಳುವುದಿಲ್ಲ ಅಂತ ಹೇಳಿದ ಕೂಡ ಅಲ್ಲಿ ಫಂಗಸ್ ಕೂಡ ಆಗುವುದಿಲ್ಲ. ಆ ಕಲ್ಲು ಸಹಜವತೆಯಾಗಿ ಎಷ್ಟು ವರ್ಷಗಳ ಕೂಡ ಹಾಗೆ ಇರ್ತದೆ. ನೀವು ಮಳೆ ಅದು ಇಟ್ಟಿಗೆಯಿಂದ ಕಟ್ಟಿರ್ಬೋದು, ನಿಮ್ಮ ಇದರಿಂದ ಕಲ್ಲಿನಿಂದ ಕಟ್ಟಿರ್ಬೋದು, ಮಳೆ ಮತ್ತು ನೀರು ಬೀಳೋದಿಲ್ಲ, ಬಿಸಿಲು ಬೀಳೋದಿಲ್ಲ ಅಂತ ಹೇಳುವಾಗ ತಂಪಿರ್ತದೆ, ಫಂಗಸ್ ಕೂಡ ಆಗೋದಿಲ್ಲ, ಯಾವ ಸಮಸ್ಯೆ ಇಲ್ಲ. ಮತ್ತೆ ಇನ್ನೊಂದು ಮಾಡು, ಮಾಡಿನ ಬಗ್ಗೆ ತುಂಬ ಖರ್ಚು ಮಾಡ್ತಾರೆ. ಈ ಸೂರ್ಯನ ಬೆಳಕು ನೇರವಾಗಿ ಮಾಡಿಗೆ ಬೀಳ್ತದೆ, ಆ ಮಾಡಿನಿಂದ ಇಡೀ ಮನೆ ಬಿಸಿ ಆಗೋದು ಸಾಧ್ಯತೆಗಳು ಜಾಸ್ತಿ. ಆ ಮಾಡು, ನಾನೀಗ ಮಾಡನ್ನು ಕವರ್ ಮಾಡಿ ದೊಡ್ಡದು ಮಾಡಿ ಹಾಗೆ ಅಂತೇಳಿ ಅಲ್ಲ, ಮಾಡನ್ನು ನಾನು ದೊಡ್ಡದು ಮಾಡ್ಲಿಕ್ಕೆ ಇಳಿದು ಕೂಡಲೇ ಹಾಗೆ ಬಿಸಿಲು ಬೀಳು ಜಾಸ್ತಿ ಆಯಿತು, ಮನೆಗೆ ಜಾಸ್ತಿ ಬಿಸಿಲು ಬೀಳ್ತದಲ್ಲ, ಮನೆಯೊಳಗೆ ಜಾಸ್ತಿ ಶೆಕೆ ಬರ್ತದಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಬರ್ಬೋದು. ಅದಕ್ಕೆ ಮೊದಲೇ ಹೇಳ್ತೇನೆ, ಈಗ ಸ್ಲ್ಯಾಬೇ ಇರಲಿ ಅಥವಾ ಬೇರೆ ಯಾವುದೇ ಒಂದು ರೀತಿಯ ಛಾವಣಿಯನ್ನು ಹಾಕೋದಿದ್ರೆ ಸಹ ಆ ಛಾವಣಿಗೆ ಈಗ ಹಾಲೋ ಕ್ಲೇ ಬ್ಲಾಕ್ಸ್ ಅಂತ ಬಂದಿದೆ. ಆ ಹಾಲೋ ಕ್ಲೇ ಬ್ಲಾಕ್ಸನ್ನು ಸ್ಲ್ಯಾಬಿನ ಒಳಗೆ ಹಾಕಿದರೆ ಆ ಸ್ಲ್ಯಾಬಿನ ಒಳಗೆ ಹಾಕುವಾಗ ನೀವು ಹೆಚ್ಚು ಖರ್ಚು ಮಾಡಲಿಕ್ಕೇನಿಲ್ಲ, ಸ್ಟೀಲ್ ಕಮ್ಮಿ ಹೋಗ್ತದೆ, ಅದರದ್ದು ಟೋಟಲ್ ವೆಯ್ಟ್ ಕಮ್ಮಿ ಆಗ್ತದೆ, ನಿಮಗೆ ನೋಡಲಿಕ್ಕೆ ಸಹ ಚೆಂದ. ಸೀಲಿಂಗಲ್ಲಿ ನಿಮಗೆ ಹಂಚು ಕಾಣ್ಬೋದು, ಅದರಲ್ಲಿ ಹಂಚು ಹಾಕಿ ಮಾಡ್ಬೋದು, ಮತ್ತು ನೀವು ಇಟ್ಟಿಗೆ ಹಾಕಿ ಮಾಡ್ಬೋದು, ಗೆರೆಗಳನ್ನು ಹಾಕ್ಬೋದು, ಹಾಳು ಗೆರೆಟೆ, ಹಳೇ ಮ್ಯಾಂಗ್ಳೂರ್ ಟೈಲ್ಸ್ ಅಂತ ಅಂದರೆ ನಕಾರಿ ಟೈಲ್ಸ್ಗಳನ್ನು ಹಾಕಿ ಮಾಡ್ಬೋದು, ಮತ್ತು ಕೆಲವು ಮಡಕೆಗಳನ್ನು ಅಂದರೆ ಅಷ್ಟು ಕಾಂಕ್ರೀಟನ್ನು ಕಮ್ಮಿ ಮಾಡೋದು. ಕಾಂಕ್ರೀಟನ್ನು ಕಮ್ಮಿ ಮಾಡಿದ ಕೂಡಲೇ ಅಲ್ಲಿ ಎಂತಾಯಿತು, ಅದು ಹೀಟ್ ಕಮ್ಮಿ ಆಗ್ತದೆ, ಹೀಟ್ ಕಮ್ಮಿ ಆದ ಕೂಡಲೇ ನಿಮಗೆ ಬಿಸಿ ಆಗೋದು ಕಮ್ಮಿ ಆಗ್ತದೆ. ಸೊ ಈ ರೀತಿಯಲ್ಲಿ ಅಡ್ವಾಂಟೇಜ್ ಟೆಕ್ನಾಲಜಿ ಮುಂದುವರೆದಿದೆ, ಇದಕ್ಕೆ ಭಾಳಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ. ಅವರವರಿಗೆ ಒಂದು ಸೂರು ನಮ್ಮ ಹತ್ರ ಹೇಳಿಕೊಡ್ತೇವೆ ನಾವು, ನಾವು ಮತ್ತೆ ಅವರವಷ್ಟಕ್ಕೆ ಅವ್ರು ಮಾಡ್ತಾ ಇದ್ದಾರೆ, ಭಾಳಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಈ ಟೆರೇಸ್ನಲ್ಲಿ ಯಾವಾಗಲೂ ನೋಡಿದ್ರು ಈ ಕ್ರ್ಯಾಕ್ಸ್ ಬರ್ತದೆ ಅಂತೇಳಿ ಅಥವಾ ಬಿರುಕು ಬೀಳ್ತದೆ ಅಂತೇಳಿ, ಸಾಮಾನ್ಯವಾಗಿ ಒಂದು 3-4 ವರ್ಷ ಆಗುವಾಗ ಅದರಲ್ಲಿ ಬಿರುಕು ಬಿಟ್ಟು ಮಳೆ ನೀರು ಒಳಗಡೆ ಬರ್ತದೆ ಅಂತೇಳಿ, ಇದನ್ನು ತಡೆಗಟ್ಟುವುದು ಹೇಗೆ? ಸರ್, ಈಗ ಟೆರೇಸಿಗೆ ಭಾಳಷ್ಟು ಒಂದು ಮೇಯ್ನ್ ಇರೋದು ವರ್ಕ್ಮ್ಯಾನ್ಶಿಪ್ಪಲ್ಲಿ. ನಮ್ಮ ಹಿಂದಿನ ಕಾಲದ ಕಾಂಕ್ರೀಟ್ ಏನು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ವಿ ನಾವು, ಕಾಂಕ್ರೀಟ್ ಮಾಡಿದರೆ ಒಂದು 20-30 ವರ್ಷದವರೆಗೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಕಾಂಕ್ರೀಟ್ ಅಷ್ಟು ಗಟ್ಟಿ ಇದ್ದರೆ ಏನು ಆಗುವುದಿಲ್ಲ, ಅಷ್ಟುವೇ ಸಣ್ಣ ಮಟ್ಟಿನ ಕ್ರ್ಯಾಕ್ ಕೂಡ ಬಂದರೆ ಏನು ಒಳಗೆ ಲೀಕೇಜ್ ಸೀಪೇಜ್ ಬರುವುದಿಲ್ಲ. ಈಗಿನ ಕಾಲದಲ್ಲಿ ಅರ್ಜೆಂಟ್ ಮತ್ತು ವರ್ಕ್ಮ್ಯಾನ್ಶಿಪ್ ಟ್ರೈನಿಂಗ್ ಇಲ್ಲ, ಎಲ್ಲರೂ ಕಾಂಟ್ರಾಕ್ಟರು, ಎಲ್ಲರೂ ಮೇಸ್ತ್ರಿಗಳಾಗಿಲ್ಲಿ ಹೋಗಿ ಏನೋ ಒಂದು ಕಾಂಕ್ರೀಟ್ ಹಾಕಿದರೆ ಅದು ನಿಲ್ತದೆ ಅನ್ನೋ ಭಾವನೆಯಿಂದ ಕೆಲಸ ನಡೀತಾ ಇದೆ. ಅದರಿಂದಾಗಿ ಆ ವರ್ಕ್ಮ್ಯಾನ್ಶಿಪ್ಪಿಂದಾಗಿ ಅಂತ ಹೇಳಿದರೆ ಕುಶಲ ಕಾರ್ಮಿಕರ ಒಂದು ಕೊರತೆಯಿಂದಾಗಿ ಕಾಂಕ್ರೀಟಿನ ಕ್ವಾಲಿಟಿ ಹಾಳಾಗಿ ಕ್ರ್ಯಾಕ್ ಆಗ್ತದೆ. ಅದಕ್ಕೆ ಬೇಕಾದಷ್ಟು ಈಗಿನ ಮಾರ್ಕೆಟಲ್ಲಿ ಕೆಮಿಕಲ್ಸ್ ಬರ್ತಾ ಇದೆ. ಈಗ SBR ಅಂತ ಕೆಮಿಕಲ್ ಇದೆ, ಅದನ್ನು ಕೆಮಿಕಲ್ ಕಾಂಕ್ರೀಟಿಗೆ ಮಿಕ್ಸ್ ಮಾಡಿ ಹಾಕುವಂಥದ್ದು, ಅದನ್ನು ಕಾಂಕ್ರೀಟನ್ನು ಗಟ್ಟಿಯಾಗಿ ಮಾಡ್ತದೆ. ಈಗ ಮತ್ತೆ ಅದರ ಮೇಲೆ ಒಂದು ಕಾಂಕ್ರೀಟಿನ ಪ್ಲಾಸ್ಟರಿಂಗ್ ಕೂಡ ಮಾಡ್ಬೋದು. ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಈಗ ಟೆರೇಸ್ ಗಾರ್ಡನ್ ಮಾಡೋರಿಗೆಲ್ಲ ಇದು ಸಮಸ್ಯೆ, ಅವರಿಗೆ ಟೆರೇಸ್ ಗಾರ್ಡನ್ ಮಾಡಬೇಕು, ಶೀಟು ಕೂಡ ಹಾಕಬಾರದು ಅನ್ನೋ ಥರ ಒಂದು ಇರ್ತದೆ. ಅಂಥವರಿಗೆಲ್ಲ ಈ ಇಂಥ ಒಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬೇಕಾದಷ್ಟು ಏಜೆನ್ಸಿಗಳು ಕೂಡ ಇದ್ದಾರೆ. ಟೆಕ್ನಾಲಜಿ ಮತ್ತು ಸೈನ್ಸ್ ಡೆವಲಪ್ ಆಗಿರೋದ್ರಿಂದ ಆ ಒಂದು ಪ್ರಾಡಕ್ಟ್ಗಳು ಕೂಡ ಈಗ ಮಾರ್ಕೆಟಲ್ಲಿ ಇದೆ, ಅದನ್ನು ಫಿಕ್ಸ್ ಮಾಡ್ಬೋದು. ಆ ರಾಜೇಂದ್ರ ಕಲ್ಬೋರಿಗೆ ಇನ್ನೊಂದು ಪ್ರಮುಖವಂತಹ ವಿಷಯ ಮಳೆ ನೀರು ಕೊಯ್ಲು ಮಾಡುವಂತಹದ್ದು. ಈ ಕಟ್ಟಡಗಳಲ್ಲಿ ಇದನ್ನು ಹೇಗೆ ಕಡಿಮೆ ಖರ್ಚಿನಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ಇದರ ಒಂದು ಅಗತ್ಯ ಏನು? ಮಳೆ ಪರಿಸರ ಸಹ್ಯ ಮನೆ ಅಂತ ಹೇಳುವುದು ಒಂದು, ಮೊದಲಾಗಿ ಸೋಲಾರು ನೀವು ಬೆಳಕನ್ನು ಉಪಯೋಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸೋಲಾರು ಬಿಸಿ ನೀರು ಸಿಗಲಿಕ್ಕೆ ವ್ಯವಸ್ಥೆ ಮಾಡಬೇಕು, ಯಾಕಂದರೆ ನಮಗೆ ಬೇಕಾದಷ್ಟು ಶಾಖ ಉತ್ಪನ್ನ ವ್ಯವಸ್ಥೆಗಳಿಂದ ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ಅದು ಸುಲಭವಾಗಿ ಸಿಗ್ತದೆ. ಇನ್ನೊಂದು, ಮತ್ತೆ ಈಗಾಗಲೇ ಮತ್ತೆ ಇದು ಮಳೆ ಮಾಡಿನಲ್ಲಿ ಬಿದ್ದ ನೀರನ್ನು ನಾವು ಅದನ್ನು ಒಟ್ಟು ಮಾಡಿ ಅಲ್ಲಿ ನಮ್ಮ ಮನೆಯಲ್ಲಿ ಬಾವಿ ಇದ್ದರೆ ಬಾವಿಗೆ ಅಂದರೆ ಮಳೆ ಕಟ್ಟುವಾಗಲೇ ಮಳೆಯ ಮಾಡಿನ ನೀರಿನ ಎಲ್ಲ ಭಾಗದಿಂದ ನೀರು ನಿಮ್ಮ ಬಾವಿಯ ಕಡೆಗೆ ಬರಲಿಕ್ಕೆ ಪೈಪ್ಗಳನ್ನು ಮಾಡೋದು, ಮನೆ ಕನ್ಸ್ಟ್ರಕ್ಟ್ ಮಾಡುವಾಗಲೇ ಮಾಡೋದು. ಅಲ್ಲಿಂದ ಮನೆಗೆ ಬಂದ ಕೂಡಲೇ ಮನೆಯ ಹತ್ತಿರ ಬಂದ ಕೂಡ ಬಾವಿಯ ಹತ್ತಿರ ಬಂದ ಕೂಡಲೇ ಅಲ್ಲಿ ಮೊದಲ ಮಳೆ ಹೋಗ್ಲಿಕ್ಕೆ ಒಂದು ದಾರಿ, ಸುರುವಿನ ಮಳೆ ಹೋಗ್ಲಿಕ್ಕೆ ಡೈರೆಕ್ಟ್ ನೀರು ಹೋಗ್ಲಿಕ್ಕೆ ಬಿಡುವುದು. ಆ ಮೊದಲ ಮಳೆ ಫ್ಲಶ್ ಹೋದ ಮೇಲೆ ಮತ್ತೆ ಅದಕ್ಕೊಂದು ಸಣ್ಣ ನಾಬ್ ಹಾಕಿದರೆ ನೀರು ಒಂದು ಫಿಲ್ಟರ್ ಮುಖಾಂತರ, ಫಿಲ್ಟರ್ ನೀವೇ ಮಾಡ್ಬೋದು ಅಥವಾ ಮಾರ್ಕೆಟಲ್ಲಿ ಕೂಡ ಬೇಕಾದಷ್ಟು ಫಿಲ್ಟರ್ಗಳು ಸಿಗ್ತದೆ, ಆ ಫಿಲ್ಟರ್ ಮುಖಾಂತರ ಬಾವಿಗೆ ನೇರವಾಗಿ ನೀರು ಬಿಟ್ಟರೆ ಯಾವ ಸಮಸ್ಯೆಯೂ ಇಲ್ಲ. ನೀರು ಕೂಡ ನಿಮ್ಮ ಜಲಮಟ್ಟ ವೃದ್ಧಿ ಆಗ್ತದೆ, ನೀರಿನ ಕ್ವಾಲಿಟಿ ವೃದ್ಧಿ ಆಗ್ತದೆ. ಈಗ ಬಹಳಷ್ಟು ಜನ ಮನೆ ಕಟ್ಟುವಾಗಲೇ ಆ ಒಂದು ಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ. ಅದು ಬೋರ್ವೆಲ್ ಆದರೆ ಬೋರ್ವೆಲ್ಗೆ ಕೂಡ ಬಿಡ್ಬೋದು. ಅದೇ ರೀತಿ ಇನ್ನೂ ಆಗಲಿಲ್ಲ ತ್ಯಾಜ್ಯ, ಹೌದು ತ್ಯಾಜ್ಯ ವಿಲೇವಾರಿಗೆ ಈಗ ಒಂದು ದೊಡ್ಡ ಪ್ರಾಮುಖ್ಯತೆ ಬರ್ತಾ ಇದೆ. ನಿಮ್ಮ ಘನ ತ್ಯಾಜ್ಯ ಒಂದು ಭಾಗ, ಟಾಯ್ಲೆಟ್ ಇದು ನೀರನ್ನು ನಾವು ಲೀಚ್ ಬಿಟ್ಟಿಗೆ ಬಿಟ್ಟರೆ ಆ ಲೀಚ್ ಬಿಟ್ಟಲ್ಲಿ ನೀರು ಮತ್ತೆ ನೆಲಕ್ಕೆ ಎಳೆದುಕೊಂಡು ಹೋಗಿ ಮತ್ತೆ ನಿಮ್ಮ ಬಾವಿ ನೀರೆಲ್ಲ ಹಾಳಾಗ್ತದೆ. ಅದರ ಬದಲು ಈಗ ಮಿನಿ ಸೆಪ್ಟಿಕ್ ಟ್ಯಾಂಕ್ ಅಂತ ಒಂದು ಬಂದಿದೆ. ಅದರಲ್ಲಿ ಮಿನಿ ಸೆಪ್ಟಿಕ್ ಟ್ಯಾಂಕಲ್ಲಿ ನಿಮ್ಮ ಟಾಯ್ಲೆಟ್ ನೀರು, ಬಾತ್ರೂಮ್ ನೀರು, ಕಿಚನ್ ಇದು ನೀರು ಎಲ್ಲ ಬಿಡ್ಬೋದು. ಮತ್ತೊಂದು ಬಯೋಡೈಜೆಸ್ಟರ್ ಅಂತ ಒಂದು ಹೊಸ ಟೆಕ್ನಿಕ್ ಬಂದಿದೆ. ಈ ಬಯೋಡೈಜೆಸ್ಟರ್ ಹೇಗಂತ ಹೇಳಿದರೆ ಇದು DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನವರು ಪೇಟೆಂಟೆಡ್ ಮಾಡಿದಂಥ ಟೆಕ್ನಾಲಜಿ. ಅವರು ಇಲ್ಲಿ ಹಿಮಾಲಯದಲ್ಲಿ ನಮ್ಮ ಸೈನಿಕರಿಗೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಆಗದಿರುವಾಗ ಏನು ಮಾಡ್ಬೋದು, ಇಲ್ಲಾದರೆ ಅವ್ರು ಹಾಳು ಮಾಡ್ತಾರೆ ಪ್ರಕೃತಿ ಪರಿಸರ ಹಾಳಾಗ್ತದೆ. ಅಷ್ಟರಿಂದ ಈ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಈಗ ನಮ್ಮ ಎಲ್ಲ ರೈಲ್ವೆಗಳಲ್ಲಿ ಅದು ಬಯೋ ಟಾಯ್ಲೆಟ್ ಬರ್ತಾ ಇದೆ. ಅದೇ ಬಯೋ ಟಾಯ್ಲೆಟನ್ನು ಮನೆಗೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಪೇಟೆಂಟೆಡ್ ಏಜೆನ್ಸಿಗಳಿದೆ, ಅವರು ಒಂದು ಎನ್ಝೈಮ್ ಅಂತ ಕೊಡ್ತಾರೆ. ಅದು ನಮ್ಮ ಲೀಚ್ ಬಿಟ್ಟಕ್ಕಿಂತ ಕಾಲು ಭಾಗ ಸಾಕಾಗ್ತದೆ, ಅಷ್ಟೇ ಜಾಗ ಸಾಕಾಗ್ತದೆ. ನಮ್ಮ ಆಫೀಸ್ನಲ್ಲಿದೆ ಒಂದು 40-50 ಜನರಿಗೆ ಬರೇ 4 ಫೀಟ್ ಬೈ 4 ಫೀಟ್ ಆಳದ್ದು ಒಂದು ಟ್ಯಾಂಕ್ ಮಾಡಿದ್ದೇವೆ. ಆ ಟ್ಯಾಂಕಲ್ಲಿ ನಮ್ಗೆ ಅಫ್ಕೋರ್ಸ್ ಕಚೇರಿಯಲ್ಲಿ ಬರೀ ಟಾಯ್ಲೆಟ್ ಮಾತ್ರ ಇರೋದು, ಸೊ ಟಾಯ್ಲೆಟ್ ನೀರುಗಳೆಲ್ಲ ಹೋಗ್ತಾ ಇದೆ. ಇವತ್ತಿನ ಆ ಮಾಡಿ ಈಗಾಗಲೇ 3 ವರ್ಷ ಆಯಿತು, ಇವೊಂದು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಒಮ್ಮೆ ಎನ್ಝೈಮ್ ಹಾಕಿದ ಮೇಲೆ, ಬ್ಯಾಕ್ಟೀರಿಯಾ ಹಾಕಿದ ಮೇಲೆ ಲೈಫ್ ಲಾಂಗ್ ಅದು ಕೆಲಸ ಮಾಡ್ತಾನೇ ಇರ್ತದೆ, ಯಾವ ತೊಂದರೆ ಇಲ್ಲ. ಅದರಲ್ಲಿ ಬರುವ ಬಿಳಿ ಒಂದು ಕ್ಲಿಯರ್ ವಾಟರ್ ಅದನ್ನು ನಾವು ಗಾರ್ಡನಿಗೆ ಉಪಯೋಗಿಸ್ತೇವೆ. ಸೊ ನೀರಿನ ಸಂಪೂರ್ಣ ಸದ್ಬಳಕೆ ಇದರಿಂದ ಆಗ್ತದೆ. ಸೊ ಇದು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ. ಅಂತಿಮವಾಗಿ ನಾನು ಏನು ಹೇಳಬೇಕು ಅಂತ ಹೇಳಿದರೆ, ಈ ಮನೆ ಕಟ್ಟುವಾಗ ಒಂದು ಜನಗಳು ಸಹಜವಾಗಿ ಪ್ಲಾನ್ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾರೆ. ಅಂದರೆ ಈಗ ಇಲೆವೇಷನ್ ಫೋಟೋ ಗಿಟೋ ಗೂಗಲ್ ಎಲ್ಲ ಮಾಡಿದ್ರೆ ಸಹ ಈಗ ನೆಟ್ಟಲ್ಲಿ ಬೇಕಾದಷ್ಟೆಲ್ಲ ಸಿಗ್ತದೆ. ಅದನ್ನು ನೋಡಲಿ, ಅದು ಪ್ಲಾನಿಂಗಿಗೆ ಮತ್ತು ಇಲೆವೇಷನ್ಗೆ ಹೆಲ್ಪ್ ಆಗ್ತದೆ, ಅದು ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅದೇ ರೀತಿ ಒಳಗಿನ ಟೆಕ್ನಾಲಜಿ ಟೆಕ್ನಿಕ್ಸ್ ಮೆಟೀರಿಯಲ್ಸ್ ಅದರ ಬಗ್ಗೆ ಕೂಡ ಸ್ವಲ್ಪ ಜನಗಳು ಅದರ ಬಗ್ಗೆ ಆಸಕ್ತಿ ವಹಿಸಿದರೆ, ಈ ಪರಿಸರ ಸಹ್ಯ ಕಟ್ಟಡನ ಹೇಗೆ ಮಾಡ್ಬೋದು, ಸರಿಯಾಗಿ ಮಾಡುವವರೇ ಯಾರು, ಅವರಿಂದಲೇ ಮಾಹಿತಿ ತಗೊಂಡ್ರೆ ಸರಿಯಾಗಿಂದ ಮಾಹಿತಿ ಸಿಗ್ತದೆ. ಇಲ್ಲಾಂದರೆ ಅವ್ರ ಹತ್ರ ಇವ್ರ ಹತ್ರ ಕೇಳಿ ಅಂದರೆ ಕಲಸು ಮೇಲೋಗರ ಆಗುವ ಸಾಧ್ಯತೆಗಳು ಇರ್ತದೆ. ಮತ್ತೆ ನಾನು ಎಣಿಸಿದ ಡ್ರೀಮ್ ಹೌಸ್ ನಂದು ಹೀಗೆ ಆಗಲಿಲ್ಲ ಅಂತ ಹೇಳೋ ಬೇಜಾರು ಪಡುವ ಬದಲು, ಸರಿಯಾದ ವ್ಯಕ್ತಿಗಳ ಹತ್ರ ಹೋಗಿ ಸರಿಯಾದ ಸ್ವಲ್ಪ ರಿಸರ್ಚನ್ನು ಫಸ್ಟ್ ಮಾಡಿ, ಹೇಗೂ ಗೂಗಲ್ ನೋಡ್ತಾರೆ ನೆಟ್ ನೋಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮಾಹಿತಿಯನ್ನು ಕಳೆ ಹಾಕಿ ಆಮೇಲೆ ಒಂದು ಸಮರ್ಥ ಇಂಜಿನಿಯರು ಮತ್ತು ಪರಿಸರದ ಒಂದು ಕಾಳಜಿ ಇರುವಂಥ ಒಬ್ಬ ಇಂಜಿನಿಯರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಮನೆಯನ್ನು ಎಲ್ಲ ಒಂದೇ ನಿರ್ಮಾಣ ಮಾಡುವವ ಕೂಡ ಇಂಜಿನಿಯರ್ ಕೂಡ ಇವರ ಮನಸ್ಥಿತಿ ಕೂಡ ಎಲ್ಲ ಒಂದೇ ರೀತಿಯಲ್ಲಿ ಆದರೆ, ಒಂದೇ ರಕ್ಕದಲ್ಲಿ ಯೋಚನೆ ಮಾಡುವವರು ಅಂತ ಆದರೆ, ಆವಾಗ ಸಹಜವಾಗಿ ಅವರ ಕನಸಿನ ಮನೆ ಪರಿಸರ ಸಹ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಖರ್ಚು ಕೂಡ ಕಡಿಮೆ ಆಗ್ತದೆ ಖಂಡಿತವಾಗಿ. ಬಹಳ ಸಂತೋಷ ರಾಜೇಂದ್ರ ಕಲಬಾವಿಯವರೇ. ಪರಿಸರ ಸ್ನೇಹಿ ಕಟ್ಟಡ ಹಾಗೂ ಗೃಹ ನಿರ್ಮಾಣವನ್ನು ಯಾವ ರೀತಿ ಮಾಡಬೇಕು, ಏನೇನು ಅಂಶವನ್ನು ನಮ್ಮ ಕೇಳುಗರು ಗಮನಿಸಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪರಿಸರ ಸ್ನೇಹಿ ಗೃಹ ನಿರ್ಮಾಣ ಕುರಿತು ರಾಜೇಂದ್ರ ಕಲಬಾವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೇಳಿ ನೈಸರ್ಗಿಕ ಕೃಷಿಯಲ್ಲಿ ಬೀಜಾಮೃತದ ಮಹತ್ವ ಮತ್ತು ತಯಾರಿ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕ ಸಂತೋಷ್ ಜಿಬಿ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಹೇಳ್ತಕ್ಕಂಥ ಒಂದು ವಿಚಾರ ಅಂತಂದರೆ, ನೈಸರ್ಗಿಕ ಕೃಷಿಯಲ್ಲಿ ಒಂದು ಬಹುಮುಖ್ಯವಾದ ಪರಿಕರವಾಗಿರ್ತಕ್ಕಂಥ ಒಂದು ಬೀಜಾಮೃತದ ಬಗ್ಗೆ ನಾವು ಇವತ್ತು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ, ಇದು ದೇಶೀಯ ಹಸುವಿನ ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸ್ತಕ್ಕಂಥ ಒಂದು ಕಷಾಯ ಆಗಿದೆ. ಇದು ತೀರಾ ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದಾಗಿದೆ ಹಾಗೂ ಯಾವುದೇ ತರಹದ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂತಹ ಸಾವಯವ ಸಾಮಗ್ರಿಗಳನ್ನ ಬಳಸಿಕೊಂಡು ಇದನ್ನು ನಾವು ತಯಾರು ಮಾಡಬೇಕಾಗುತ್ತೆ. ಮತ್ತು ಇದು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಇದನ್ನು ನಾವು ತಯಾರು ಮಾಡಬೇಕಾಗುತ್ತೆ. ಈ ಒಂದು ಬೀಜಾಮೃತವನ್ನು ನೀವು ತಯಾರು ಮಾಡಬೇಕು ಅಂತಂದರೆ ಬಿತ್ತನೆ ಮಾಡುವಂತಹ ಇಂದಿನ ದಿನ ಇದನ್ನು ನಾವು ತಯಾರು ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗ್ತಕ್ಕಂತಹ ಸಾಮಗ್ರಿಗಳು ಯಾವಪ್ಪ ಅಂತಂದರೆ, ಪ್ಲಾಸ್ಟಿಕ್ ಡ್ರಮ್ಮು ಅಥವಾ ಪ್ಲಾಸ್ಟಿಕ್ ಬಕೆಟ್ ಬೇಕಾಗುತ್ತೆ. 20-25 ಲೀಟ್ರ್ ನೀರನ್ನು ಹಿಡಿತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥ ಒಂದು ಡ್ರಮ್ಮು ಅಥವಾ ಬಕೆಟ್ ಬೇಕಾಗುತ್ತೆ. ಮತ್ತು 5 ಕೆಜಿ ದೇಸಿ ಹಸುವಿನ ಸಗಣಿ ಬೇಕಾಗುತ್ತೆ. 5 ಲೀಟರ್ನಷ್ಟು ದೇಸಿ ಹಸುವಿನ ಗೋಮೂತ್ರ ಅಥವಾ ಗಂಜಲ ಬೇಕಾಗುತ್ತೆ. ಮತ್ತು 50 ಗ್ರಾಮ್ನಷ್ಟು ಸುಣ್ಣ ಬೇಕಾಗುತ್ತೆ. 1 ಇಡೀ ಬದುವಿನ ಮಣ್ಣನ್ನು ನೀವು ಬಳಸಬೇಕಾಗುತ್ತೆ ಈ ಒಂದು ಬೀಜಾಮೃತದ ತಯಾರಿಕೆಗೆ. ಇದು ಬದುವಿನ ಮಣ್ಣು ಆಗಿರ್ಬೋದು ಅಥವಾ ಮರದ ಕೆಳಗಿನ ಮಣ್ಣಾದ್ರೂ ನಡೆಯುತ್ತೆ. ಈ ಬೀಜಾಮೃತವನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಯಾವ ರೀತಿ ಅಂತಂದರೆ, ನೀವು ಬಿತ್ತನೆ ಮಾಡುವ ಇಂದಿನ ದಿನ ನೀವು 5 ಕೆಜಿಯಷ್ಟು ದೇಸಿ ಹಸುವಿನ ಸಗಣಿಯನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ 20 ಲೀಟ್ರ್ ನೀರು ಇರತಕ್ಕಂತಹ ಪ್ಲಾಸ್ಟಿಕ್ ಡ್ರಮ್ಮಿನಲ್ಲಿ ಮಧ್ಯಭಾಗದಲ್ಲಿ ಅಂದರೆ ಒಂದು ಕೋಲನ್ನು ಇಟ್ಟು ಮಧ್ಯಭಾಗಕ್ಕೆ ಸರಿಯಾಗಿ ಗಂಟನ್ನು ಕಟ್ಟಿ ಆ ಒಂದು 5 ಕೆಜಿ ಸಗಣಿಯನ್ನು ನೆನೆ ಇಡಬೇಕು ಅಥವಾ ತೊಯಿಸಬೇಕು. ಆ ರೀತಿ ತೊಯಿಸೋದಕ್ಕೆ ಇಟ್ಟಂತಹ ಒಂದು ಆ ಒಂದು ಗಂಟು ಈ ಒಂದು ಪ್ಲಾಸ್ಟಿಕ್ ಡ್ರಮ್ಮು ಅಥವಾ ಪ್ಲಾಸ್ಟಿಕ್ ಬಕೆಟಿನ ತಳಭಾಗವನ್ನು ತಾಗಬಾರ್ದು. ಆ ರೀತಿ ಇಟ್ಟಿರ್ತಕ್ಕಂಥ ಒಂದು ಗಂಟು ಸುಮಾರು 12 ಗಂಟೆಗಳ ಕಾಲ ಇದನ್ನು ನಾವು ಅದೇ ರೀತಿ ಇಡಬೇಕಾಗುತ್ತೆ. ಅದಾದಮೇಲೆ ಅದೇ ಸಂದರ್ಭದಲ್ಲಿ 1 ಲೀಟರ್ ನೀರಿಗೆ 50 ಗ್ರಾಮ್ನಷ್ಟು ಸುಣ್ಣವನ್ನು ಹಾಕಿ ನೆನೆ ಇಡಬೇಕಾಗುತ್ತೆ. ಒಂದು ಮಗ್ಗು ಅಥವಾ ಒಂದು ಸಣ್ಣ ಬಕೆಟಲ್ಲಿ 1 ಲೀಟರ್ ನೀರಿಗೆ 50 ಗ್ರಾಮ್ನಷ್ಟು ಸುಣ್ಣವನ್ನು ಹಾಕಿ ನೆನೆ ಇಡಬೇಕಾಗುತ್ತೆ. ಇದು ನೀವು ಬಿತ್ತನೆ ಮಾಡೋದಕ್ಕಿಂತ ಹಿಂದಿನ ದಿನ ಮಾಡ್ತಕ್ಕಂಥ ಕೆಲಸ. ಬಿತ್ತನೆ ಹಿಂದಿನ ದಿನ ಏನು ತಯಾರು ಮಾಡಿರ್ತೀರಿ ಆ ಒಂದು ತಯಾರು ಮಾಡಿದಂಥ 12 ತಾಸುಗಳನ್ನ ಬಿಟ್ಟ ಮೇಲೆ ನೀವು ಬಿತ್ತನೆ ಮಾಡೋದಕ್ಕೆ ಹೋಗೋ ದಿನ ಏನು ಮಾಡಬೇಕು ಅಂದರೆ 5 ಕೆಜಿ ಸಗಣಿಯ ಗಂಟನ್ನು ಏನು ಕಟ್ಟಿರ್ತೀರಿ, ನೀರಲ್ಲಿ ನೆನೆ ಇಟ್ಟಿರ್ತೀರಿ, ಅದನ್ನು ತೆಗೆದು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಸಗಣಿ ಅಂಶ ಆ ಒಂದು ಸೊಲ್ಯೂಷನ್ ಆ ನೀರಿಗೆ ಇಳಿಯುತ್ತೆ. ಆ ನೀರಿಗೆ ಇಳಿದಾಗ ಅಲ್ಲಿ ನಿಮಗೆ 20 ಲೀಟ್ರ್ ಇರ್ತಕ್ಕಂಥದ್ದು 21 ಲೀಟ್ರ್ ಅಥವಾ 22 ಲೀಟ್ರ್ ಆಗುತ್ತೆ. ಅದಕ್ಕೆ ನೀವು ಏನು ಮಾಡ್ತೀರ ಅಂದರೆ 5 ಲೀಟ್ರ್ನಷ್ಟು ಗಂಜಲ ಅಥವಾ ಗೋಮೂತ್ರವನ್ನು ಹಾಕಿರ್ತೀರ. ಈ ಒಂದು ಸೊಲ್ಯೂಷನ್ ಏನು ಸಗಣಿಯ ಒಂದು ನೆನೆ ಇಟ್ಟಿರ್ತಕ್ಕಂಥ ಒಂದು ಸೊಲ್ಯೂಷನ್ನು ಮತ್ತು ಈ ಗೋಮೂತ್ರ ಏನು ಹಾಕಿರ್ತೀರಿ ಇದೆಲ್ಲ ಸೇರಿಕೊಂಡು ಅಸಿಡಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ರಸಸಾರ, ಈ ಒಂದು ಸೊಲ್ಯೂಷನ್ನ ರಸಸಾರ ಏನಾಗಿರುತ್ತೆ ಅಂದರೆ ಅಸಿಡಿಕ್ ಆಗಿರುತ್ತೆ. ಇದನ್ನು ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ನೀವೇನು ನೆನೆಸಿಟ್ಟಿರ್ತೀರಿ 1 ಲೀಟರ್ ನೀರಿನಲ್ಲಿ 50 ಗ್ರಾಮ್ ಸುಣ್ಣವನ್ನು ಹಾಕಿ ಏನು ನೆನೆಸಿಟ್ಟಿರ್ತೀರಿ, ಈ ಒಂದು ಸೊಲ್ಯೂಷನನ್ನು ನೀವು ಗೋಮೂತ್ರ ಹಾಕಿದಿರಲ್ಲ ಆವಾಗಲೇ ಆ ಸೊಲ್ಯೂಷನ್ ಜೊತೆ ಮಿಶ್ರಣ ಮಾಡ್ತಕ್ಕಂಥದ್ದು. ಆ ರೀತಿ ಮಿಶ್ರಣ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಒಂದು ರಸಸಾರ ನ್ಯೂಟ್ರಲ್ ಆಗುತ್ತೆ. ಆ ಒಂದು ನ್ಯೂಟ್ರಲ್ ಆದಾಗ ಅದಕ್ಕೆ ಒಂದು ಇಡೀ ಬದುವಿನ ಮಣ್ಣು ಅಥವಾ ಹೊಲದಲ್ಲಿ ಮರ ಇದ್ದರೆ ಆ ಮರದ ಬುಡದ ಮಣ್ಣು ಒಂದು ಇಡಿಯಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಕ್ಕಂಥದ್ದು. ಈ ರೀತಿ ಮಿಶ್ರಣ ಮಾಡಿದರೆ ನಿಮಗೆ ಬೀಜಾಮೃತ ತಯಾರಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಖರ್ಚು ಇರೋದಿಲ್ಲ, ಎಲ್ಲವೂ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳು. ಬಕೆಟ್ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಸುಣ್ಣ ಆಗಿರ್ಬೋದು, ಮತ್ತು ಒಂದು ಇಡೀ ಮಣ್ಣು, ಇವೆಲ್ಲವೂ ನಿಮ್ಮಲ್ಲೇ ಲಭ್ಯವಿರ್ತಕ್ಕಂಥ ಒಂದು ಸಾಮಗ್ರಿಗಳು. ಈ ರೀತಿ ತಯಾರು ಮಾಡಿದಂಥ ಬೀಜಾಮೃತವನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದರೆ, ಒಂದು ಈಗೇನು 25 ಲೀಟ್ರ್ ಸೊಲ್ಯೂಷನ್ ಅಂದರೆ ಬೀಜಾಮೃತ ಏನಿರುತ್ತೆ 25 ಲೀಟ್ರ್ ಬೀಜಾಮೃತ, ಈ ಬೀಜಾಮೃತಕ್ಕೆ 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಗಳನ್ನ 10 ನಿಮಿಷಗಳ ಕಾಲ ಆ ಒಂದು ಸೊಲ್ಯೂಷನ್ ಬೀಜಾಮೃತಕ್ಕೆ 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಗಳನ್ನ ಹಾಕ್ತಕ್ಕಂಥದ್ದು. ಆ ರೀತಿ ಹಾಕ್ಬಿಟ್ಟು 10 ನಿಮಿಷಗಳ ಕಾಲ ನೀವು ಬಿಡಬೇಕು. 10 ನಿಮಿಷಗಳ ಕಾಲ ಬಿಟ್ಟು ನೀವು ಬಿತ್ತನೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದರೆ ನಿಮಗೆ ಮೊದಲ ಹಂತದ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಮಾಡ್ಬೋದು. ಅದು ಅಷ್ಟೇ ಅಲ್ಲದೆ ಮೊಳಕೆ ಒಡೆಯುವ ಪ್ರಮಾಣನೂ ಸಹಿತ ಜಾಸ್ತಿ ಇರುತ್ತೆ. ಈಗ ಹಿಂಗಾರು ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ಈಗ ಶೇಂಗಾ, ಉದ್ದು ಅಥವಾ ಬೇರೆ ಬೇರೆ ಕಡಲೆಗಳನ್ನ ನೀವು ಬಿತ್ತನೆ ಮಾಡ್ತಾ ಇದ್ದೀರಲ್ಲ, ಇದನ್ನು ಮಾಡೋದಕ್ಕೆ ಇದನ್ನು ಈ ಒಂದು ಸಂದರ್ಭ ಅತಿ ಸೂಕ್ತವಾಗಿದೆ ಉಪಯೋಗಿಸೋದಕ್ಕೆ. ನೈಸರ್ಗಿಕ ಕೃಷಿ ಬಗ್ಗೆ ಅಥವಾ ಬೀಜಾಮೃತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ದೂರವಾಣಿ ಸಂಖ್ಯೆಯಾಗಿರ್ತಕ್ಕಂತಹ 9164180161 ಅಥವಾ 9164180161 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಧನ್ಯವಾದಗಳು. ಇದುವರೆಗೆ ನೈಸರ್ಗಿಕ ಕೃಷಿಯಲ್ಲಿ ಬೀಜಾಮೃತದ ಮಹತ್ವ ಮತ್ತು ತಯಾರಿ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕ ಸಂತೋಷ್ ಗೌಡ ಜಿಬಿ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಬಸವಣ್ಣ ಅವರ ವಚನಗಳು. ಮೊದಲಿಗೆ ಕೆವಿ ನಂದಕುಮಾರ್ ಅವರ ಧ್ವನಿಯಲ್ಲಿ ಒಳಗೆ ಕುಟಿಲ ಹೊರಗೆ ವಿನಯವಾಗಿ. ಕುಟಿಲ ಹೊರಗೆ ವಿನಯವಾಗಿ ಭಕ್ತರನಿಸಿಕೊಂಬುವರ ಬಲ್ಲನೊಲ್ಲೆಯ ಲಿಂಗವಾ ಬಲ್ಲನೊಲ್ಲೆಯ ಲಿಂಗವಾ ಬಲ್ಲನೊಲ್ಲೆಯ ಲಿಂಗವಾ ಬಲ್ಲನೊಲ್ಲೆಯ ಲಿಂಗವಾ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರನಿಸಿಕೊಂಬುವರ ಬಲ್ಲನೊಲ್ಲೆಯ ಲಿಂಗವಾ ಬಲ್ಲನೊಲ್ಲೆಯ ಲಿಂಗವಾ ಬಲ್ಲನೊಲ್ಲೆಯ ಲಿಂಗವಾ ಬಲ್ಲನೊಲ್ಲೆಯ ಲಿಂಗವಾ ಅವರು ಸತ್ಪಥಕ್ಕೆ ಸಲ್ಲರು ಸಲ್ಲರಯ್ಯ ಅವರು ಸತ್ಪಥಕ್ಕೆ ಸಲ್ಲರು ಸಲ್ಲರಯ್ಯ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರನಿಸಿಕೊಂಬುವರ ಬಲ್ಲನೊಲೆಯ ಲಿಂಗವಾ ಬಲ್ಲನೊಲೆಯ ಲಿಂಗವಾ ಬಲ್ಲನೊಲೆಯ ಲಿಂಗವಾ ಬಲ್ಲನೊಲೆಯಾಲಿಂಗವಾ. ಒಳಹೊರಗೊಂದಾಗದವರಿಗೆ ಒಳಹೊರಗೊಂದಾಗದವರಿಗೆ ಅಳಿಯಾಸೆ ತೋರಿ ಒಳಹೊರಗೊಂದಾಗದವರಿಗೆ ಅಳಿಯಾಸೆ ತೋರಿ ಬೀಸಾಡುವನವರ ಜಗದೀಶ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ.